ಹತ್ಯೆಯನ್ನು ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಎಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಹಾಗೂ ಹವ್ಯಾಸಿ ಪಕ್ಷಿ ವೀಕ್ಷಕರಾದ ಶ್ರೀ ಪುಟ್ಟರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಹವ್ಯಾಸಗಳು ಹಲವಾರು ಇರುತ್ತದೆ. ನಮ್ಮ ವೃತ್ತಿನೇ ಬೇರೆ ಇರ್ತದೆ, ಪ್ರವೃತ್ತಿನೇ ಬೇರೆ ಇರ್ತದೆ. ಬರೀ ವೃತ್ತಿಗೆ ಅಂಟಿಕೊಂಡು ಜೀವನ ಮಾಡೋರು ಕೆಲವರಾದರೆ ವೃತ್ತಿಯ ಜೊತೆ ಜೊತೆಗೆ ಪ್ರವೃತ್ತಿಯನ್ನ ಕೈಗೂಡಿಸಿಕೊಂಡು ಈ ಪ್ರವೃತ್ತಿಯಲ್ಲಿ ಒಂದು ಸುಖ ಕಾಣೋದು, ತನ್ಮೂಲಕ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನ ಕೊಡೋದು, ಪರಿಸರವನ್ನು ಉಳಿಸೋದು, ಬೆಳೆಸೋದು, ಪಕ್ಷಿ ವೀಕ್ಷಣೆ ಮಾಡೋದು, ಇಂಥ ಅತ್ಯುತ್ತಮ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಂಥ ಹಲವಾರು ಪರಿಸರ ಪ್ರೇಮಿಗಳು, ಪಕ್ಷಿ ತಜ್ಞರು ಇವತ್ತು ನಮಗೆ ಈ ದಾಂಡೇಲಿಯ ಹಾರ್ನ್ಬಿಲ್ ಫೆಸ್ಟಿವಲ್ನಲ್ಲಿ ಲಭ್ಯ ಆಗಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಜನರು ಈ ಒಂದು ಹಾರ್ನ್ಬಿಲ್ ಹಬ್ಬದಲ್ಲಿ ಪಾಲ್ಗೊಳ್ಳೋದಕ್ಕೆ, ಜೊತೆಗೆ ಇಲ್ಲಿನ ಒಂದು ವಿಶೇಷ ಟ್ರೆಕ್ಕಿಂಗ್ ಮೂಲಕ ಹಾರ್ನ್ಬಿಲ್ಗಳ ವೀಕ್ಷಣೆ ಮಾಡೋದಕ್ಕೂ ಕೂಡ ಜನ ಇಲ್ಲಿದ್ದಾರೆ. ಇವತ್ತು ಇದರಲ್ಲಿ ಒಂದು ವಿಶೇಷ ಪರಿಣತಿಯನ್ನು ಪಡೆದು ಸಾಕಷ್ಟು ಅನುಭವವನ್ನು ಹೊಂದಿದಂಥ, ವೃತ್ತಿಯಿಂದ ವಿಜ್ಞಾನಿಯಾಗಿ ಕೈಗಾದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ಪುಟ್ಟರಾಜು ಅವರು ನಮ್ಮ ಜೊತೆಗಿದ್ದಾರೆ. ಪುಟ್ಟರಾಜು ಅವರು ವೃತ್ತಿಯಿಂದ ವಿಜ್ಞಾನಿ ಆದರೂ ಕೂಡ ಅವರ ಪ್ರವೃತ್ತಿಯ ಕ್ಷೇತ್ರಗಳು ಹಲವಾರು. ಹಂಗಿದ್ರೆ ಬನ್ನಿ, ಪುಟ್ಟರಾಜು ಅವರನ್ನೇ ನಾವು ಮಾತನಾಡಿಸೋಣ. ನಮಸ್ಕಾರ ಪುಟ್ಟರಾಜು ಅವರೇ. ನಮಸ್ಕಾರ ಮೇಡಮ್. ಈಗ ಪುಟ್ಟರಾಜು ಅವರೇ, ತಾವು ವೃತ್ತಿಯಿಂದ ವಿಜ್ಞಾನಿ, ಪ್ರವೃತ್ತಿಯಲ್ಲಿ ಇಲ್ಲಿಗೆ ಬಂದಿದ್ದೀರಿ ಅಂದ್ರೆ ಖಂಡಿತವಾಗಿಯೂ ನಮಗೆ ಗೊತ್ತಾಗ್ತದೆ ತಾವೊಬ್ಬ ಪರಿಸರ ಪ್ರೇಮಿ, ಪಕ್ಷಿ ವೀಕ್ಷಕರು ಅಂತ. ಈ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಅಭಿರುಚಿ ಮೂಡಿದ್ದು ಹೇಗೆ? ಮೇಡಮ್, ನಾನು ಬಾಲ್ಯದಲ್ಲಿದ್ದಾಗ ಸೋಮಯಾಜಿ ಗುರುಕುಲ ಶಿಕ್ಷಣ ಕೇಂದ್ರದಲ್ಲಿ 1978 ಹೋಗಿದ್ದೆ. ಮೂಲತಃ ಬೆಂಗಳೂರು ಊರು ನಂದು. ಬೆಂಗಳೂರು ನದಿ ಅಂದರೆ ಗೊತ್ತಿಲ್ಲ, ಕಾಡು ಅಂದರೆ ಗೊತ್ತಿಲ್ಲ ಆಗಿತ್ತು. ಒಮ್ಮೆಲೆ ದಕ್ಷಿಣ ಕನ್ನಡದ ನರಹರಿ ಪರ್ವತದಂಥ ಗುರುಕುಲ ಶಿಕ್ಷಣಕ್ಕೆ ಹೋದಾಗ ಅಲ್ಲಿ ದಟ್ಟ ಅರಣ್ಯ ಮತ್ತು ನೇತ್ರಾವತಿ ನದಿ ಇದೆಲ್ಲ ನೋಡಿದಾಗ ನನಗಂತೂ ಆಶ್ಚರ್ಯ ಆಯಿತು. ಇಷ್ಟು ಮಟ್ಟಿಗೆ ಕಾಡಿರುತ್ತೆ ನಮ್ಮಲ್ಲಿ. ಆ ಚರಂಡಿ ನೀರು ಕೆಂಗೇರಿಗೆ ಹತ್ರ ಹೋಗೋದು ನೋಡಿ ನೋಡಿ ಅಭ್ಯಾಸ ಆಗಿದ್ದು ನಮಗೆ. ಅದೇ ನದಿ ಋಷಭಾವತಿ ವ್ಯಾಲಿ, ಇದರದ್ದು ವೇಸ್ಟ್ ನೀರೇ ಅಂದ್ಕೊಂಡಿದ್ವಿ. ಇಲ್ಲಿ ಇಂಥ ಸುಂದರ ಪರಿಸರ ಇರುತ್ತೆ ಅನ್ನೋ ಕಲ್ಪನೆ 1978 ನರಹರಿ ಪರ್ವತದಲ್ಲೆಲ್ಲ ಆಯಿತು. ಮತ್ತು ಅದರ ತದನಂತರ ಶೃಂಗೇರಿ ಹತ್ರ ಹರಿಹರಪುರ ಮಠ ಅಂತ ಇದೆ, ಪ್ರಬೋಧಿನಿ ಗುರುಕುಲ ಅಂತ ಹೇಳಿ, ಅಲ್ಲೊಂದು 2 ವರ್ಷ ಇದು ಮಾಡಿದ್ದೆ. ಅಲ್ಲೂ ಸಹ ಅಲ್ಲಿ ಸುಂದರ ಪರಿಸರದಲ್ಲಿ ನಮ್ಮ ಬೆಂಗಳೂರಿನಕ್ಕಿಂತ ಭಿನ್ನವಾಗಿರುವಂಥ ದಟ್ಟ ಅರಣ್ಯದ ನೋಡಿ ತುಂಬ ಖುಷಿಪಟ್ಟು ಆವಾಗಲಿಂದ ಅರಣ್ಯದ ಬಗ್ಗೆ ಆಸಕ್ತಿ ಆಯಿತು. ರೊಟ್ಟಿ ಜಾರಿ ತುಪ್ಪದಲ್ಲಿ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಮೊದಲು ಬ್ರಿಟಿಷ್ ಲೈಬ್ರರಿ, ಬೆಂಗಳೂರು ಬ್ರಿಟಿಷ್ ಲೈಬ್ರರಿಯಲ್ಲಿ ಇದ್ದೆ. ಅಲ್ಲಿ 2 ವರ್ಷ ಅಪ್ರೆಂಟಿಶಿಪ್ ಕೆಲಸ ಮಾಡಿ ಸದ್ಯ ಕೈಗಾದಲ್ಲಿ ಸೆಲೆಕ್ಟ್ ಆಯಿತು 1989. ಇಲ್ಲಿಗೆ 33 ವರ್ಷ ಕಳೆದು, 34 ವರ್ಷ ಆಯಿತು. ಅವತ್ತಿಂದ ದಿವಸ ಪ್ರತಿನಿತ್ಯ ಆಫೀಸ್ಗೆ ಹೋಗೋ ಬರೋ ರಸ್ತೆಯಲ್ಲಿ ನೋಡ್ತೀವಿ ನದಿ, ಕಾಳಿ ನದಿಯ ಎಡದಂಡೆಯಲ್ಲಿ ನಮ್ಮ ಕೈಗಾಣಿಸ್ತಾವರ ಮತ್ತು ಟೌನ್ಶಿಪ್ ಎಲ್ಲ ಬರುತ್ತೆ. 20 ಇಪ್ಪತ್ತು ಕಿಲೋಮೀಟರ್ ದಿವಸ ಹೋಗೋದು, 20 ಕಿಲೋಮೀಟರ್ ವಾಪಸ್, 40 ಕಿಲೋಮೀಟರ್ ಹೋಗೋ ನೋಡುವಾಗ ಆ ದಟ್ಟ ಅರಣ್ಯ, ಪ್ರತಿಯೊಂದು ಜೀವಿಗಳು, ಪ್ರತಿ ದಿವಸ ಹೊಸತನ ಕೊಡ್ತಾನೆ ಹೋಗುತ್ತೆ ಹೊರತು, ಇವತ್ತು ಕಿಟಕಿಯಲ್ಲಿ ಕುತ್ತಿಗೆ ಹಾಕಿ ನೋಡ್ತಾ ಇರ್ತೀನಿ ಎಲ್ಲಾದರೂ ಹೊಸ ಪಕ್ಷಿಗಳು ಕಂಡ್ರೆ ತಕ್ಷಣ ಇಳಿದ್ಬಿಟ್ಟು ನಾವು ಫೋಟೋ ಮಾಡಿ ಡ್ಯೂಟಿಗೆ ನಿಧಾನ ಹೋಗ್ತಾನೆ. ಇದೊಂದು ಹವ್ಯಾಸ ಆಗಿ ಬೆಳೆದ್ಬಿಟ್ಟಿದೆ. ತುಂಬ ಖುಷಿ ಪಡ್ತೀನಿ. ಇವತ್ತು ಯಾವತ್ತು ನಿತ್ಯ ನೂತನವಾಗಿದೆ, ಯಾವತ್ತು ಬೇಸರ ತಂದಿದೆ ಅಥವಾ ಏನಪ್ಪ ಇದು ಅಂತ. ಪ್ರತಿಯೊಂದು ಸೀಸನ್ನು, ಪ್ರತಿಯೊಂದು ಮಳೆಗಾಲನೂ ಅದ್ಭುತ, ಚಳಿಗಾಲನೂ ಅದ್ಭುತ, ಬೇಸಿಗೆಯಲ್ಲೂ ಹಲವಾರು ಜೀವಿಗಳು ಸಿಗುತ್ತೆ. ಅಂದರೆ ಕಳೆದ 30-33 ವರ್ಷದಿಂದ ನೀವು ಪ್ರಕೃತಿ ಮಾತೆಯ ಕಂದನಾಗಿ ಬೆಳೀತಾನೆ ಬಂದಿರಿ, ಪ್ರಕೃತಿಯನ್ನು ಆರಾಧಿಸ್ತಾ ಬಂದಿದ್ದೀರಿ, ಜೊತೆಗೆ ಇದರ ಒಂದು ಸೌಂದರ್ಯದಲ್ಲಿ ಹಲವಾರು ಒತ್ತಡ ಭರಿತ ಜೀವನವನ್ನು ನೀವು ದೂರ ಮಾಡಿಕೊಂಡು ನೆಮ್ಮದಿಯ ಬದುಕನ್ನು ಕಾಣ್ತಾ ಇದ್ದೀರಿ. ಖಂಡಿತ ಮೇಡಮ್, ಜೀವನದಲ್ಲಿ ಎಷ್ಟು ಎಲ್ಲರಿಗೂ ಒತ್ತಡಗಳು ಇದ್ದೇ ಇರುತ್ತೆ. ಸ್ಟ್ರೆಸ್ ಯಾರಿಗಿಲ್ಲ ಹೇಳಿ? ಇವತ್ತಿನ ಸಿಟಿಯಲ್ಲಿರಲಿ ಕಾಡಲ್ಲಿರಲಿ ಒತ್ತಡಗಳು ಇದ್ದೇ ಇರುತ್ತೆ. ಆಫೀಸಲ್ಲಿ ಟೈಮ್ ಸರಿ ಹೋಗಬೇಕು ಅಥವಾ ಅಲ್ಲಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಅಂತ ಇರುತ್ತೆ. ಬಟ್ ಮೊಮೆಂಟ್ ನಾವು ಪ್ರಕೃತಿ ಅಥವಾ ನೇಚರ್ ಕಾಲಿಟ್ಟಿದ ಕೂಡಲೇ ಒತ್ತಡ ಎಲ್ಲ ದೂರ ಆಗಿಬಿಡುತ್ತೆ. ಪ್ರತಿನಿತ್ಯ ಬೆಳಗ್ಗೆ ನಾನು ಚಹಾ ಸೇವನೆ ನಂತರ 6:45 ಸುಮಾರಿಗೆ ಕಾಡಿಗೆ ಹೋದರೆ ಅದು ದೈನಂದಿನ ವೃತ್ತಿ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ 6:45 ಚಹಾ ಕುಡಿದು ಹೋದರೆ ಒಂದು ರೌಂಡ್ ಹೋಗಿ ಬರ್ತೀನಿ. ಫೋಟೋಗ್ರಫಿ ಮಾಡೋದಿಲ್ಲ, ಬರೀ ಅಬ್ಸರ್ವೇಷನ್ ಮಾಡ್ಕೊಂಡು ಬರ್ತೀನಿ. ಯಾವ ಪಕ್ಷಿ ಹೇಗೆ ನಡವಳಿಕೆ ಹೇಗಿದೆ, ಬಿಹೇವಿಯರ್ ಹೇಗಿದೆ, ಎಲ್ಲಿ ಗೂಡು ಕಟ್ತಿದ್ಯಾ. ನೀವು ನೋಡಿ ಬಿಡಿ, ನೈಸರ್ಗಿಕವಾಗಿ ಪ್ರಕೃತಿ ಜೀವಿಗಳದ್ದು ನಾಟಕ ನಡೀತಾನೇ ಇರುತ್ತೆ. ಹಲವಾರು ವೇಷಧಾರಣೆಗಳು, ಅದು ಹೊಸ ರೂಪ ತೊಳೆಯೋದಾಗಲಿ ನಡೀತಾ ಇರುತ್ತೆ. ನೀವು ನೋಡಿದವ್ರಿಗೆ ಅದೃಷ್ಟ ಅಷ್ಟೇ. ಎಲ್ಲರಿಗೂ ನೋಡಿ ಅದನ್ನು ಎಂಜಾಯ್ ಮಾಡಲಿಕ್ಕೆ ಆಗೋಲ್ಲ ಅಂತೇಳಿ ಸ್ಲೋಲಿ ಫೋಟೋಗ್ರಫಿ ಶುರು ಮಾಡಿದೆ. ಫೋಟೋಗ್ರಫಿ ಮುಖಾಂತರ ಪ್ರತಿಯೊಂದು ಜೀವಿಗಳದ್ದು ಅದು ಲೈಫ್ ಸೈಕಲ್ ಅಂತ ಏನು ಹೇಳ್ತೇವೆ, ಜೀವನ ಕ್ರಮ, ಒಂದು ಮೊಟ್ಟೆ ಇಡೋದು, ಮರಿ ಮಾಡೋದು, ಗೂಡು ಕಟ್ಟೋದು, ಉಣಸು ತಿನಿಸು, ಹಣ್ಣುಗಳು ಏನೇನು ತರುತ್ತೆ, ಇವೆಲ್ಲ ದಾಖಲಾತಿ ಮಾಡಿದೆ. ಇವತ್ತಿನ ಆ್ಯಸ್ ಆನ್ ಡೇಟ್ ಒಂದು 40 TB ಆಗುವಷ್ಟು, ಅಂದರೆ ಸಾಧಾರಣ ಒಂದು 800 ಗಂಟೆಗಳ ವಿಡಿಯೋ ಇದೆ. ಸುಮಾರು 37 ಪಕ್ಷಿಗಳ ಜೀವನ ಚಕ್ರ, ಅಂದರೆ ಗೂಡು ಕಟ್ಟೋದ್ರಿಂದ ಹಿಡಿದು ಅದರಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಅದು ಗೂಡಿಂದ ಹಾರು ಹೋಗೋ ತನಕ ದಾಖಲಾತಿ ಮಾಡಿದೆ. ಚಿಟ್ಟೆಗಳ ಜೀವನ ಕ್ರಮ, ಸಾಧಾರಣ 300 ಚಿಟ್ಟೆ ನಮ್ಮ ಪಶ್ಚಿಮ ಘಟ್ಟದಲ್ಲೇ, ಅದು ಉತ್ತರ ಕನ್ನಡದಲ್ಲೇ 300 ಚಿಟ್ಟೆಗಳನ್ನ ನಾನು ದಾಖಲಾತಿ ಮಾಡಿದ್ದೇನೆ. ಅದು ಜೀವನ ಕೋಶಾವಸ್ಥೆಗೆ ಹೇಗೆ ಮೊಟ್ಟೆ ಇಡುತ್ತೆ, ಮೊಟ್ಟೆ ಇಟ್ಟಾದ್ಮೇಲೆ ಅದು ಮರಿ ಕಂಬಳಿ ಹುಳು ಬರೋದು, ಆ ಕಂಬಳಿ ಹುಳು ಎಲೆಗಳನ್ನು ತಿಂದು ಕೋಶಾವಸ್ಥೆಗೆ ಹೋಗುತ್ತೆ, ಪೀಪಲ್ ಸ್ಟೇಜ್ ಅಂತ ಹೇಳ್ತೀವಿ. ಕೋಶಾವಸ್ಥೆಯಿಂದ ಅಡಲ್ಟ್ ಬರಲಿಕ್ಕೆ ಒಂದು 35-40 ದಿವಸ ತಗೊಳುತ್ತೆ. ಪ್ರತಿಯೊಂದು ಚಿತ್ರಣ ದಾಖಲಾತಿ ಮಾಡಿ ಎಲ್ಲ ವೀಕೆಂಡಲ್ಲಿ ಶನಿವಾರ ದಿವಸ ಸುತ್ತಮುತ್ತಲ ಗ್ರಾಮಗಳಿದೆ, ಹಳ್ಳಿ ರಸ್ತೆ ಇರೋದಿಲ್ಲ, ಬಸ್ ಇರೋದಿಲ್ಲ, ಅಂಥ ಗ್ರಾಮಗಳಿಗೆ ಹೋಗಿ ನಾವು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ತೀನಿ. ಅಂದರೆ ನಾಲೆಜ್ ಶೇರಿಂಗ್, ನಾನು ಏನು ಕಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಹಳ್ಳಿ ಮಕ್ಕಳು ನಮಗಿಂತ ಬುದ್ಧಿವಂತರು, ಮಾರ್ಕ್ಸ್ ಕಡಿಮೆ ತೊಗೊಳ್ಬೋದು, ನಮ್ಮ ಸಿಟಿ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೋಗೋದಿಲ್ಲ. ಬಟ್ ಹಳ್ಳಿ ಮಕ್ಕಳು ನೈಸರ್ಗಿಕವಾಗಿ ಅವ್ರ ಜ್ಞಾನ ಏನಿದೆಯಲ್ಲ ನಾವು ಅವರಿಂದ ಕಲಿಬೇಕಾಗುತ್ತೆ. ನಾವೊಂದು 10 ಚಿತ್ರ ತೋರಿಸಿದರೆ ಅವ್ರು ಕರ್ಕೊಂಡೋಗಿ ಜಂಗಲಲ್ಲಿ ಕಾಡಲ್ಲಿ ಹಲವಾರು ಗೂಡುಗಳಿಂದ ಹಿಡಿದು ಪ್ರತಿನಿತ್ಯ ನಡೆಯುವ ಕಡ್ಡಿಯಿಂದ ಹಿಡಿದು ಪ್ರತಿಯೊಂದು, ಅಂದರೆ ನಮ್ಮ ಕ್ಯಾಟರ್ಪಿಲ್ಲರ್ ಕಾಲು ಬಂದಿದೆ ಅದು ನಡೀತಾ ಹೋಗುತ್ತೆ, ಇಂಥದ್ದೆಲ್ಲ ಅದ್ಭುತಗಳು ತೋರಿಸ್ತಾರೆ. ಸೊ ನಮ್ಮ ಹಳ್ಳಿ ಮಕ್ಕಳು ನಿಜವಾದ ಜೀವನ ಸುಖ ಅನ್ನೋದೇನಿದೆಯಲ್ಲ ಅವರಲ್ಲಿ ಕಾಣ್ಬೋದು. ನಮ್ಮ ಸಿಟಿ ಮಕ್ಕಳಲ್ಲದೆ ಮಾರ್ಕ್ಸ್ ಹಿಂದೆ ಬೀಳ್ತಾರೆ, ದಿವಸ ಸ್ಟ್ರೆಸ್ಫುಲ್ ಲೈಫ್. ಈ ಮಕ್ಕಳಿಗೆ ಒಂದೆರಡು ಮರಗಳು ಹತ್ತಿದ್ರೆ ಹಣ್ಣಿನ ಮರಗಳು ಏನು ಬೇಕಾದ್ರೂ ತಿಂತಾರೆ, ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಖುಷಿ ಪಡ್ತಾರೆ. ಪ್ರತಿಯೊಂದು ಗೊತ್ತು, ಯಾವ ಸೀಸನ್ ಬರುತ್ತೆ ಅದರಲ್ಲೂ ಪೈಪೋಟಿ ಇರುತ್ತೆ, ನಾನು ಎಷ್ಟು ಕೇಳ್ತೇನೆ ನೀನು ಎಷ್ಟು ಕೇಳ್ತೇನೆ ಅಂತ. ಅದೇ ಪೈಪೋಟಿ, ಅವರು ಆರೋಗ್ಯವಾಗಿ ಸದೃಢವಾಗಿರ್ತಾರೆ. ಶಾಲೆಗೆ ಹೋಗೋಕ್ಕಿಂತ ಮುಂಚೆ ರಸ್ತೆಯಲ್ಲೇ 4-5 ಕಿಲೋಮೀಟರ್ ಹೋಗುವಾಗ ಸಂಪಿಗೆ ಹಣ್ಣು ಆಗ್ಬೋದು, ಬೋರೆ ಹಣ್ಣು ಆಗ್ಬೋದು, ಹಲವಾರು ಕಾಡು ಮರಗಳು ಯಾವ್ದು ತಿನ್ನಬೇಕು ಅಂತ ಗೊತ್ತಿದೆ. ಇನ್ನು ಹಕ್ಕಿಗಳಿಗಾದರೆ ಹಲವಾರು ಗೊತ್ತಿದೆ, ಮನುಷ್ಯರಿಗೆ ಒಂದಷ್ಟು 10-15 ಹಣ್ಣುಗಳು ಗೊತ್ತಿದೆ. ಇವನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಹಳ್ಳದ ನೀರು ಕೂಡಿಕೊಂಡು ದಾಟ್ಕೊಂಡು ಹೋಗ್ತಾರೆ. ಇವತ್ತಿನವರೆಗೂ ನಮ್ಮ ಬಾರೆ ಕೈಗ ಸುತ್ತಮುತ್ತ ಬಂದರೆ ನೀವು ಹಳ್ಳಿ ಶಾಲೆಗಳು ನೋಡ್ಬೋದು, ರಸ್ತೆ ಇಲ್ಲ, ಅಂಥದ್ದಲ್ಲೇ ನಡ್ಕೊಂಡು ಹೋಗ್ತಾರೆ, ಜೀವನ ಸುಖ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜ ಸರ್ ನೀವು ಹೇಳುದು, ಯಾಕೆಂದ್ರೆ ನಮ್ಮ ಪಟ್ಟಣದ ಮಕ್ಕಳ ಜೀವನವನ್ನು ನಾವು ನೋಡಿದಾಗ ಅವರು ಈ ಒಂದು ನಮ್ಮ ಟ್ರೆಡಿಷನಲ್ ಫುಡ್ ಅಂತ ಹೇಳ್ತೀವಿ ನಾವು, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳು, ಅದ್ರ ಬಗ್ಗೆ ಅವಕ್ಕೆ ಮಾಹಿತಿ ಇಲ್ಲ. ಜೊತೆಗೆ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಸೀಸನಲ್ ಫ್ರೂಟ್ಸ್ ಅಂತ, ಇವು ಕೂಡ ಗೊತ್ತಿಲ್ಲ ನಮಗೆ. ಕವಳೆ ಹಣ್ಣು, ಬೋರೆ ಹಣ್ಣು, ಬಾರಿ ಹಣ್ಣು ಇವೆಲ್ಲ ನಾವು ಕೂಡ ತಿಂದು ಬೆಳೆದಿದ್ದೀವಿ, ಆದರೆ ಇವತ್ತಿನ ಮಕ್ಕಳಿಗೆ ಅದೊಂದು ಗೊತ್ತೇ ಇಲ್ಲ. ಪರಗಿ ಹಣ್ಣು ಅಂತೂ ಕೂಡ ನಾವು ತಿಂದಿದ್ದೀವಿ, ಆದರೆ ಆ ಮಕ್ಕಳಿಗೆ ಇದೇನು, ಇದನ್ನೇನು ತಿಂತೀರಿ ಅನ್ನೋ ಹಾಗೆ. ಅಂದರೆ ಅವರು ಬರೀ ಆಪಲ್ ಸಂಸ್ಕೃತಿನಲ್ಲಿ ಮಾತ್ರ ಬೆಳೆದು ಬಂದಿವೆ. ಇದು ಒಂದು ಲೆಕ್ಕದಲ್ಲಿ ಬೇಸರ ಅನ್ನಿಸ್ತದೆ ಪಟ್ಟಣದ ಮಕ್ಕಳು ನೋಡಿದರೆ. ಪಟ್ಟಣದ ಮಕ್ಕಳು ನೋಡಿದ್ರೆ ನಾನು ಖಂಡಿತ ದುಃಖ ಆಗುತ್ತೆ ಮೇಡಮ್. ಏಕೆಂದರೆ ಅವರು ಮುಕ್ತವಾಗಿ ಯಾವುದೇ ಒಂದು ಕಲಿಕೆ ಅನ್ನೋದು, ಬೆಳವಣಿಗೆ ಅನ್ನೋದು ಏನಾಗುತ್ತೆ, 4 ಗೋಡೆ ಮಧ್ಯೆ ಆಗಬಾರ್ದು. ಪರಿಸರದಲ್ಲಿ ಫ್ರೀ ಆಗಿಬಿಟ್ಟು ಕಲಿಯೋದು, ನೇಚರ್ ನಿಮ್ಮ ಪ್ರತಿಯೊಂದು ಸಣ್ಣ ಒಂದು ಕ್ರಿಮಿ 2 mm 1 mm ಒಂದು ಜೀವಿನೂ ನಿಮ್ಗೆ ತಿಳಿಸ್ಕೊಡುತ್ತೆ. ಜೀವನ ಹೇಗಿರಬೇಕು, ಎಷ್ಟು ಸುಂದರ, ಅದಷ್ಟು ಸಣ್ಣದು ಅಂತ ಹೇಳಿ ನಾವು ಅದರ ನೋಡ್ತಾ ಹೋದರೆ ಅದು ಅನಾವರಣ ಆಗ್ತಾ ಹೋಗುತ್ತೆ. ಆ ಸಣ್ಣ 2 mm ಇರೋವಂಥದ್ದು ಕಲರೇಷನ್ ಆಗ್ಬೋದು, ಅದರ ಫಾರ್ಮೇಷನ್ ಇರ್ಬೋದು, ದೇಹದ ರಚನೆ ಇರ್ಬೋದು, ಅದ್ಭುತವಾಗಿರುತ್ತೆ. ಅದು ಬಿಟ್ಟು ದಿವಸ ಮಾರ್ಕ್ಸು ಹಿಂದೆ ಹೋಗಿ ಆ ಬಾಲ್ಯದ ಎಂಥ ಯೂತ್ಫುಲ್, ಎಂಥ ಅಮೂಲ್ಯ ಬಾಲ್ಯನ ಇವರು ಸ್ಟ್ರೆಸ್ಫುಲ್ ಲೈಫಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ ಅದೇ ಒಂದು ಜೀವನ ಅಂದ್ಕೊಂಡ್ಬಿಟ್ಟಿದ್ರೆ, ಅದೇ ಇದು ಅಂದ್ಕೊಂಡು ಹೋಗ್ತಾರೆ. ಬಟ್ ಎಲ್ಲ ಮಕ್ಕಳು ಅಷ್ಟೇ, ಎಲ್ಲ ಫ್ರೀಯಾಗಿ ನಲ್ದಾಡಲಿಕ್ಕೆ ಖುಷಿಯಿಂದ ಇರಲಿಕ್ಕೆ ಇಷ್ಟಪಡ್ತಾರೆ. ಬಟ್ ಈಗಿನ ಎಜುಕೇಷನ್ ಸಿಸ್ಟಮು, ಪಾಲಕರು ಅದ್ರ ಹಿಂದೆ ಬಿದ್ದು ಬಿದ್ದು ಅವರು ಶಾಲೆಯಲ್ಲಿ ಅರ್ಧ ಜೀವ ಹಿಂಡ್ತಾರೆ, ಪಾಲಕರು ಮತ್ತರ್ಧ ಜೀವ ಹಿಂಡಿ ಅವ್ರದ್ದು ಮಕ್ಕಳ ಸುಖನೇ ಕಿತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ತಾವೊಬ್ಬ ಅಪರೂಪದ ಪಾಲಕರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಂದರ್ಭದಲ್ಲಿ ಈಗ ಈ ಹಾರ್ನ್ಬಿಲ್ ಹಬ್ಬಕ್ಕೆ ತಾವು ಬಂದಿದ್ದೀರಿ ಅಂದ್ರೆ ಇದು ಕಳೆದ ಎಷ್ಟು ವರ್ಷಗಳಿಂದ ದಾಂಡೇಲಿಯಲ್ಲಿ ನಡೀತಾ ಬಂದಿದೆ, ಇದರ ಒಂದು ವಿಶೇಷತೆ ಏನು? ಮೇಡಮ್, ಇದು 3ನೇ ಆವೃತ್ತಿ. ಅಫಿಷಿಯಲಿ ಅನೌನ್ಸ್ ಆಗಿರೋ ಹಾರ್ನ್ಬಿಲ್ ಉತ್ಸವದಲ್ಲಿ ಇದು 3ನೇದು. ಇದಕ್ಕಿಂತ ಮುಂಚೆ ಒಮ್ಮೆ ಸಾಧಾರಣ ಒಂದು 10 ವರ್ಷದಿಂದ ಇಲ್ಲಿ ಹಾರ್ನ್ಬಿಲ್ ಉತ್ಸವ ಅಂತ ಮಾಡಿದ್ರು. ಅದು ಸಣ್ಣ ಪ್ರಮಾಣದಲ್ಲಾಗಿತ್ತು, ಅದು ಮೊದಲನೇ ಉತ್ಸವ. ಇದು ಅಫಿಷಿಯಲ್ ಮಾಡುವಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರುವಂಥದ್ದು. ಅದು ನಮ್ಮ ಕುಳಗಿ ನೇಚರ್ ಕ್ಯಾಂಪಲ್ಲಿ ಆಗಿತ್ತು, ಸಾಧಾರಣ ಒಂದು 10 ವರ್ಷಗಳಿಂದ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದರು, ಸಣ್ಣ ಪ್ರಮಾಣದಲ್ಲಾದರೂ. ಇದು 3ನೇ ಆವೃತ್ತಿ. ನಾನು ಮೊದಲನೇ ಆವೃತ್ತಿಯಲ್ಲೂ ಬಂದು ಇಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ನಮ್ಮ ಸುತ್ತಮುತ್ತ ಇರುವಂಥ ಹಾರ್ನ್ಬಿಲ್, 3 ಹಾರ್ನ್ಬಿಲ್ ನಮ್ಮಲ್ಲಿ ಗ್ರೇಟ್ ಹಾರ್ನ್ಬಿಲ್ ಬಂದು ಇಲ್ಲಿ ಗರುಡ ಅಂತ ಹೇಳ್ತೀವಿ, ಮತ್ತು ದಾಸಮಂಗಟ್ಟೆ ಅಂತ ಹೇಳಿ ಮಲಬಾರ್ ಪೈಡ್ ಹಾರ್ನ್ಬಿಲ್ ಹೇಳ್ತೀವಿ, ಮತ್ತು ಮಲಬಾರ್ ಗ್ರೇ ಹಾರ್ನ್ಬಿಲ್, ಅಲ್ಲಿ ಉಂಗನಕ್ಕಿ ಅಂತ ಹೇಳ್ತಾರೆ, ಹಾಲಕ್ಕಿಯವರೊಂದು ಭಾಷೆಯಲ್ಲಿ ಹೇಳ್ತಾರೆ, ಕುಣಬಿಯವರು ಒಂದು ಭಾಷೆಯಲ್ಲಿ ಹೇಳ್ತಾರೆ. ಈಗ ಒಬ್ಬೊಬ್ಬರು ಟ್ರೈಬ್ ಒಂದೊಂದು ಭಾಷೆಯಲ್ಲಿ ಅದನ್ನು ಕರೀತಾರೆ. ಕೆಲವರಿಗೆ ಉಂಗನಕ್ಕಿ ಅಂದರೆ ಗೊತ್ತಾಗಲ್ಲ, ಕಲ್ಕಸ್ಕ ಅಂತ ಹೇಳ್ತಾರೆ, ಹಲ್ಕಿಸ್ಕ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಹಲವಾರು ಇದೆ. ವಾಯ್ರೆ ಅಂತ ಹೇಳಿ ಇಲ್ಲ ಯಾವುದು ದಾಂಡೇಲಿ ಜೋಯ್ಡಾ ಇಲ್ಲಿನ ಕುಣಬಿಗಳು ವಾಯ್ರೆ ಅಂತ ಹೇಳ್ತಾರೆ ಗ್ರೇಟ್ ಹಾರ್ನ್ಬಿಲ್ಗೆ. ಪ್ರತಿಯೊಬ್ಬರು ಕರೆಯೋದು ಬೇರೆ ಬೇರೆ, ಆದರೂ ಆ ಹಾರ್ನ್ಬಿಲ್ ಗುಣ ಅವಲೋಕನ ಮಾಡಿದಾಗ ಗ್ರೇಟ್ ಹಾರ್ನ್ಬಿಲ್ ಅಂತ ನಾವು ಏನು ಹೇಳ್ತೇವೆ, ಗರುಡ ಅಂತ ಹೇಳ್ತೇವೆ. ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಹಾರ್ನ್ಬಿಲ್ ಆಫ್ ಏಷ್ಯಾ ಅಂತ ಹೇಳ್ಬೋದು. ಅದ್ಭುತ ಅದು ಕೂಗು. ಯಾರಾದರೂ ನಗರದಿಂದ ಬಂದವ್ರಿಗೆ ಇದು ಪಕ್ಷಿ ಕೂಗು ಅಂತ ಅನಿಸೋದೇ ಇಲ್ಲ, ಸಿಂಹಗರ್ಜನೆ ಇರೋದಂಗೆ ಅಷ್ಟು ದೊಡ್ಡದಾಗಿ ಕೂಗುತ್ತೆ. ಬೇರೆ ಮತ್ತೆ ಮಲಬಾರ್ ಪೈಡ್ ಹಾರ್ನ್ಬಿಲ್ ಕ್ಯಾಕ್ಯಾಕ್ಯಾಕ ಅಂತ ಹೇಳಿ ಮಕ್ಕಳು ಅಥವಾ ಗಹಗಸಿ ನಕ್ಕಾಗೆ ಅಥವಾ ಅತ್ತವಾಗ ಹೇಗೆ ಮಾಡುತ್ತಲ್ಲ, ಅದೇ ರೀತಿಯಲ್ಲಿ ಮಲಬಾರ್ ಗ್ರೇ ಹಾರ್ನ್ಬಿಲ್ ಮಕ್ಕಳು ತೀಡಿದಾಗ ಅಳೋದು ಹೇಗೆ ಮಾಡುತ್ತಲ್ಲ, ಆ ರೀತಿಯಲ್ಲಿ ಆವಾಜ್ ಮಾಡುತ್ತೆ. ಇದೊಂದು ಇಲ್ಲಿದ ವಿಶೇಷ ಅಂತಲೇ ಹೇಳ್ಬೋದು. ಕಾಳಿ ನದಿ ತೀರದಲ್ಲಿ ಎಲ್ಲರೂ ಹೇಳ್ತಾರೆ ದಾಂಡೇಲಿ ಹಾರ್ನ್ಬಿಲ್ ಹಬ್ಬ ಅಂತೇಳಿ. ನಾವು ದಾಂಡೇಲಿ ಹಾರ್ನ್ಬಿಲ್ ಹಬ್ಬ ಹೌದು, ಪ್ರವಾಸಿಗರು ಇಲ್ಲ ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ನಮ್ಮ ಕೈಗ ಮತ್ತು ಬಾರೆ ಮತ್ತು ನಾವು ಏನು ಹೇಳ್ತೀವಿ ಶಿರ್ವೆ ಗುಡ್ಡ ಅಂತ ಹೇಳ್ತೀವಿ, ಮಲೆಗದ್ದೆ ಅಂತ ಇದೆ, ಮತ್ತು ಕುಚೇಗಾರ್ ವಿರ್ಜೆ ಮತ್ತು ಹಟ್ಟುಗ ಅಂತ ಇದೆ. ಈ ಗುಡ್ಡದಲ್ಲಿ ಸಾಕಷ್ಟು ಹಾರ್ನ್ಬಿಲ್ ಗ್ರೇಟ್ ಹಾರ್ನ್ಬಿಲ್ಗಳೆಲ್ಲ ಇದೆ. ಅದು ತವರು ಮನೆ, ತವರು ಮನೆಯಿಂದ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಎಲ್ಲ ಇಲ್ಲಿಗೆ ದಾಂಡೇಲಿಗೆ ಬರುತ್ತೆ. ಅದು ಕಾಳಿ ನದಿ ದಡದಲ್ಲೇ ಇದೆ, ಇದು ಕಾಳಿ ನದಿ ತಟದಲ್ಲೇ ಇದೆ. ಸೊ ತವರು ಮನೆ ಅದು, ಇಲ್ಲಿ ಅದರದೆಲ್ಲ ವಂಶಾಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಸಂಸಾರ ಹೂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಪುಟ್ಟರಾಜು ಅವರೇ, ಈ ಹಾರ್ನ್ಬಿಲ್ಲದ ಒಂದು ವಿಶೇಷತೆ ಅಂದರೆ ಅದು ಒಂದು ಗೂಡು ಕಟ್ಟಿ ತನ್ನ ಸಂತತಿಯನ್ನು ಬೆಳೆಸೋದು ಬೇರೆ ಪಕ್ಷಿಗಳಿಗಿಂತ ಭಿನ್ನವಾಗಿದೆ ಅಂತ ನಾವು ಕೇಳಿದ್ದೀವಿ. ತಾವು ಇಷ್ಟು ವರ್ಷದ ಅನುಭವವನ್ನು ಇದರಲ್ಲಿ ಹೊಂದಿದ್ದೀರಿ, ಮತ್ತು ಮಾತಾಡ್ತಾ ಹೇಳಿದಿರಿ ಅದು ಗೂಡು ಕಟ್ಟೋದ್ರಿಂದ ಹಿಡಿದು ಮರಿ ಹಾಕಿ ಹಾರಿ ಹೋಗುವವರೆಗೂ ನೀವು ದಾಖಲಾತಿ ಮಾಡಿದ್ದೀರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ಮೇಡಮ್, ಹಾರ್ನ್ಬಿಲ್ ಅಕ್ಕಿದು ಏನು ಸ್ಪೆಷಾಲಿಟಿ ಅಂದರೆ ಅದು ಏಕ ಪತ್ನಿ ಇರೋತಸ್ಥ ಅಥವಾ ಪತಿ ಇರೋತಸ್ಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ಜೋಡಿ ಒಂದ್ಸಲ ಕೂಡಾದ್ಮೇಲೆ ಅಜೀವ ಪರ್ಯಂತ ಜೊತೆಯಾಗಿರುತ್ತೆ. ಅದಕ್ಕೆಲ್ಲೆಲ್ಲ ಸಾಕಷ್ಟು ಜನ ಶ್ರೀರಾಮನ ವಂಶಸ್ಥರು ಅಥವಾ ಸೀತೆ ಈ ರೀತಿಯೆಲ್ಲ ಹೋಲಿಸ್ತಿದ್ರು. ಅದು ಹೋಲಿಕೆ ಏನೇ ಆಗಲಿ, ನಾವು ಹೋಲಿಕೆ ಮಾಡೋದು ಬಿಡು, ಬೇರೆ ಆಯಿತು. ಬಟ್ ಅದಂತೂ ಒಂದೇ, ಅದು ಹೆಣ್ಣು ಸತ್ತರೆ ಗಂಡು ಒಂಟಿಯಾಗಿರುತ್ತೆ, ಗಂಡು ಸತ್ತರೆ ಹೆಣ್ಣು ಒಂಟಿಯಾಗಿರೋದು ನಾವು ಸಾಕಷ್ಟು ದಾಖಲಾತಿ ಮಾಡಿದ್ವಿ ಅದರದ್ದೇ. ಯಾಕೆಂದರೆ ಕೋಡು ಅದು ಕಲರೇಷನ್ನು ಮಾರ್ಕಿಂಗು ಇದೆಲ್ಲ ನೋಡ್ತೀವಿ ಪ್ರತಿ ವರ್ಷನೂ. ಓ, ಗಂಡು ಏನೋ ಸತ್ತಿದೆ ಈ ಸಲ ಇಲ್ಲ ಅದು ಅಂದ್ಕೊಳ್ತೀವಿ, ಬಟ್ ಒಂಟಿಯಾಗಿರುತ್ತೆ. ಇದಾದಮೇಲೆ ಅದು ಗೂಡು ಕಟ್ಟೋದು ಕ್ರಮ ಏನಿದೆ ಅದು ಅದ್ಭುತವಾಗಿದೆ ಮೇಡಮ್. ಅದು ಗೂಡು ಕಟ್ಟೋಕ್ಕಿಂತ ಮುಂಚೆ ಸಾಧಾರಣ ಈ ಜನವರಿ ತಿಂಗಳಲ್ಲಿ ಕೊನೆಯಲ್ಲಿ ಶುರು ಮಾಡುತ್ತೆ, ಕೋಡ್ಶಿಪ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ತೆಕ್ಕೆ ಬೀಳೋದು, ಒಂದಕ್ಕೊಂದು ಕೋಡ್ ಕಿಸ್ಸಿಂಗ್ ಬಟ್ಟಿಂಗ್ ಇದಂತ ಹೇಳ್ತೀವಿ. 2 ಚುಂಚಿರುತ್ತಲ್ಲ, 2 ಬಿಲ್ ಲಾಕಿಂಗ್ ಅಂತ ಹೇಳ್ತೀವಿ. 2 ಒಂದರಲ್ಲೊಂದು ಬಾಯಿ ಒಳಗಡೆ ಹಾಕಿ ಲಾಕ್ ಮಾಡುತ್ತೆ, ಆಕಾಶದ ಎತ್ತರಕ್ಕೆ ಆಗತ್ತ ಹೋಗಿ ಅಲ್ಲಿ ಏರಿಯಲ್ ಚೇಸಿಂಗ್ ಅಂತ ಹೇಳ್ತೀವಿ. ಲಾಕ್ ಮಾಡಿ ಏನು ಮಾಡುತ್ತೆ, 2 ಜಗ್ಗುತ್ತೆ, ಅಪೋಸಿಟ್ ಡೈರೆಕ್ಷನ್ಲ್ಲಿ ಕೋಡನ್ನು ಲಾಕ್ ಮಾಡಿಬಿಟ್ಟು 2 ಜಗ್ಗುತ್ತೆ, ಯಾವುದೂ ಬಿಡೋದಿಲ್ಲ. ಆಮೇಲೆ ಜೋರಾಗಿ ಯಾವುದು ಎಳೆಯುತ್ತಲ್ಲ, ಆಮೇಲೆ ಗಿರಿಗಿಟ್ಲೆ ಹೊಡೆಯೋ ರೀತಿಯಲ್ಲಿ ಆಕಾಶದಲ್ಲಿ ತಿರುಗಣೆ ಅಂತ ಹೆಲಿಕಾಪ್ಟರ್ ಥರ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಬಂದು ಮೇಲೆ ಮರಗಳಿಗೆ ಏನು ಆಸರಿ ಸಿಗುತ್ತೆ ಆ ಮರಗಳ ಮೇಲೆ ಬಂದು ವಿಶ್ರಾಂತಿ ಪಡೆಯುತ್ತೆ, ಅಲ್ಲಿ ಬರುತ್ತೆ. ಇದು ಏರಿಯಲ್ ಚೇಸಿಂಗ್ ಅಂತ ಹೇಳ್ತೀವಿ. ಪ್ರತಿನಿತ್ಯ ಇವೆಲ್ಲ ಬರೀ ಕೋರ್ಟ್ಶಿಪ್ ಅಂದರೆ ಪ್ರಾಣಿಯದ ಕೇಳ ಆಟ ಅಷ್ಟೇ ಅಲ್ಲ, ಗಂಡು ಹೆಣ್ಣು ಮಾಡುತ್ತೆ, ಗಂಡು ಗಂಡು ಮಾಡುತ್ತೆ, ಹೆಣ್ಣು ಹೆಣ್ಣು ಮಾಡುತ್ತೆ. ಇವೆಲ್ಲ ಹೋನಿಂಗ್ ಸ್ಕಿಲ್ಸ್ ಅಂದರೆ ಮುಂದೆ ಬೇಕಲ್ಲ, ಅದು ಮರ ಎಲ್ಲ ಕುಕ್ಕಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಈ ಸ್ಕಿಲ್ ಇದು ಡೆವಲಪ್ ಆಗುತ್ತೆ. ಮತ್ತು ಜೊತೆಗೆ ಪ್ರಣಯದಾಟನೂ ಹೌದು, ಅದು ಮತ್ತೆ ಪ್ರಣಯದಾಟ ಮಾಡುವಾಗ ಈಗ ಫೆಬ್ರವರಿಯಲ್ಲಿ ಗೂಡಿಗೆ ಹೋಗುತ್ತೆ, ಅದಕ್ಕಿಂತ ಮುಂಚೆ ಜನವರಿಯಲ್ಲಿ ಇಷ್ಟು ಪ್ರಣಯದಾಟ ಇಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಹೋಗಿ ಹೆಣ್ಣು ಗಂಡಿನ ಕುತ್ತಿಗೆ ಹಿಡಿಯುತ್ತೆ, ಜೋರು ಕುತ್ತಿಗೆ ಹಿಡಿಯುತ್ತೆ, ಕಾಲಿಡಿದ ಜಗ್ಗುತ್ತೆ, ಬಾ ಅಂತ ಆಟಾಡುವ ಅಂತ ಹೇಳಿ ಹೋನಿಂಗ್ ಸ್ಕಿಲ್ ಅಂತ ಹೇಳ್ತೀವಿ, ಕೋರ್ಟ್ಶಿಪ್ ಆಕ್ಟಿವಿಟಿ ಅಂತ ಹೇಳಿ ಪ್ರಣಯದಾಟ. ಇವು ಮಾಡಿಬಿಡೋದಿಲ್ಲ, ಎರಡು ಸೇರುತ್ತೆ ಮತ್ತೆ ಆಕಾಶಕ್ಕೆ ಹಾರುತ್ತೆ, ಎರಡು ಬೀಕ್ ಚುಂಚು ಲಾಕ್ ಮಾಡುತ್ತೆ, ಏರಿಯಲ್ ಚೇಸ್ ಮಾಡುತ್ತೆ, ಬರುತ್ತೆ ಹಿಡಿಯುತ್ತೆ, ಇದು ಮಾಡುತ್ತೆ ಚೇಸ್, ಇವೆಲ್ಲ ಆಕಾಶದಲ್ಲಿ ಆಕ್ರೋಬ್ಯಾಟಿಕ್ ಇದು ಸ್ಟೈಲಲ್ಲಿ ಆಗುತ್ತೆ. ಬಂದು ಈ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಎರಡು ಕೂಡುತ್ತೆ. ಕೂಡಿದಾಗ ಮೊದಲೇ ಮರ ನೋಡಿರುತ್ತೆ ಯಾವ ಮರದಲ್ಲಿ ಅಂತ. ಒಂದು ಮರನ ಸಾಧಾರಣ 5-6 ವರ್ಷ ಆದರೂ ಅದೇ ಮರದಲ್ಲಿ ಆ ಗೂಡನ್ನು ಉಪಯೋಗಿಸಿರುತ್ತೆ. ಕಾಡಲ್ಲಿ ಯಾವುದು ವೇಸ್ಟ್ ಅಲ್ಲ, ಒಣಗಿದ ಮರ ಇರುತ್ತೆ, ಟೊಳ್ಳಾಗಿರುತ್ತೆ, ಅದು ವೇಸ್ಟ್ ಅಂದ್ಕೊಂಡು ಕಡಿದು ಹಾಕ್ಬಿಡ್ಬಾರ್ದು. ಮೊದಲಾದ್ರೆ ಕಡಿದು ಕೂಪಿಗೆ ಅಂದರೆ ಇದ್ಲು ಮಾಡಲಿಕ್ಕೆ ಅದನ್ನೆಲ್ಲ ಟೆಂಡರ್ ಕೊಟ್ಬಿಡ್ತಿದ್ದು, ಈಗ ಆಗ ಮಾಡ್ತಿಲ್ಲ ಅರಣ್ಯ ಇಲಾಖೆ. ಅದೆಲ್ಲ ಬಿದ್ದಿದ್ರೂ ಹಾಗೆ ಅಲ್ಲೇ ಇರಬೇಕು, ಅದೇನಾದರೂ ಅಲ್ಲೇ ಇರಬೇಕು ಅಂತ ಕಾನೂನು ತಂದಿದ್ದರಿಂದ ಇಷ್ಟು ಅನುಕೂಲ ಆಗಿದೆ ಅಂದರೆ ದೊಂಗರು ಬಿದ್ದಂಥ ಮರ ಹಾಲೋ ಆಗಿರುವಂಥ ಮರದಲ್ಲಿ ಈ ಗೂಡು ಕಟ್ಕೊಳ್ಳುತ್ತೆ. ಅದು ಮೊದಲು ಎಲ್ಲ ಅದರ ಚುಂಚಲ್ಲಿ ಹೊಡೆದು ಚುಂಚು ನೋಡ್ಲಿಕ್ಕೆ ಹಾಲೋ ಇದೆ, ಟ್ರಾನ್ಸ್ಲುಕೆಂಟ್ ಅಂತ ಹೇಳ್ತೀವಿ. ನಮ್ಮ ದಂತ ಪಂಕ್ತಿ ಯಾವ ರೀತಿ ಆಗಿದೆ ಅದರಲ್ಲೂ ಬೆಳಕು ಬಿದ್ದರೆ ಸೂರ್ಯಂದು ಕಾಣುತ್ತೆ, ಆ ಕಡೆಯಿಂದ ಈ ಕಡೆ ಕಾಣುತ್ತೆ ಅಂತ. ಇದರಲ್ಲಿ ಕೊಕ್ಕಿ ಮರದಲ್ಲಿ ಮಾಡಿ ಒಳಗಡೆ ಕ್ಲೀನ್ ಮಾಡ್ಕೊಳುತ್ತೆ. ಆಮೇಲೆ ಹೆಣ್ಣಿಗೆ ಪುಸ್ಲಾಯಿಸುತ್ತೆ, ಚೆನ್ನಾಗಿ ಬಂದು ತಿನ್ಸುತ್ತೆ ಹೆಣ್ಣಿಗೆ, ಪ್ರೀತಿಯಿಂದ ತೊಗೊಂಡು ಒಂದು ಹಣ್ಣುಗಳು ಕೊಟ್ಟು ಕೊಟ್ಟು ಕೊಟ್ಟು ಗೂಡೊಳಗೆ ಹೋಗುವಂಥ ಪ್ರೇರಣೆ ನೀಡುತ್ತೆ. ಆ ಹೆಣ್ಣಿಗೆ ಪ್ರೇರಣೆ ಕೊಟ್ಟಾಗ ಇದು ನೋಡುತ್ತೆ, ಆ ಕಡೆ ನೋಡುತ್ತೆ, ಒಂದು ದಿವಸ ಆಗುತ್ತೆ, ಆಲ್ಮೋಸ್ಟ್ ಒಂದು 1/2 ದಿವಸ ಇದೇ ಆಗುತ್ತೆ. ಆಮೇಲೆ ಹೋಗ್ಲೋ ಬೇಡ, ಗಂಡು ಒಂದ್ಸಲ ಗೂಡು ಒಳಗಡೆ ಹೋಗಿ ಹೊಕ್ಕಿ ಬರುತ್ತೆ, ಆಮೇಲೆ ಹೆಣ್ಣು ಒಳಗಡೆ ಹೋಗುತ್ತೆ. ಹೆಣ್ಣೊಳಗಡೆ ಹೋದರೆ ಅದು ಹಿಕ್ಕೆ, ನಮ್ಮ ಅದ್ರ ಫಿಕಲ್ ಮೆಟೀರಿಯಲ್ ಅಂತ ಹೇಳ್ತೇವೆ, ನಂಬರ್ 2 ಮತ್ತು ಸಲೈವ ಮತ್ತು ಮಣ್ಣು ಇವೆಲ್ಲ ಮಿಶ್ರಣ ಮಾಡಿ ಅದು ಒಳಗಡೆ ಹೋದ್ಮೇಲೆ ಬರೀ ಚುಂಚುಗೆ ಎಷ್ಟು ಜಾಗ ಬೇಕೋ ಅಷ್ಟು ಬಿಟ್ಟು ಎಲ್ಲ ಕ್ರಿವೆಸ್ ಕ್ಲೋಸ್ ಮಾಡಿಬಿಡುತ್ತೆ, ಚುಂಚುಗೆ ಆಗುವಷ್ಟು ಜಾಗ ಬಿಡುತ್ತೆ, ಉಳಿದಂತೆ ಎಲ್ಲ ಸೀಲ್ ಮಾಡಿ ಇಟ್ಬಿಡುತ್ತೆ. ಹೆಣ್ಣು ಒಳಗಡೆ ಹೋಯ್ತಾ ಮೇಡಮ್, ಈ ಫೆಬ್ರವರಿ ತಿಂಗಳಲ್ಲಿ ಹೋದರೆ ಕನಿಷ್ಠ 45 ದಿವಸ ಆಗುತ್ತೆ ಮೊಟ್ಟೆ ಮರಿ ಆಗಲಿಕ್ಕೆ. ಹೋಗಿದ್ದ ಒಂದು ಸಾಧಾರಣ 1 ವಾರದಲ್ಲಿ ಮೊಟ್ಟೆ ಇಡುತ್ತೆ, ಒಳಗಡೆ ಗೂಡು ಒಳಗಡೆ ಹೋಗಿದ್ದು ಕೂಡಲೇ ಮೊಟ್ಟೆ ಇಡುತ್ತೆ. ಒಳಗಡೆ ಕೂತು ಕೂತು ಏನಾಗುತ್ತೆ, ಅದ್ರದ್ದು ರೆಕ್ಕೆ ಪುಕ್ಕಗಳೆಲ್ಲ ಬೀಳುತ್ತೆ, ಪ್ರೈಮರಿ ಇದು ಅಂತ ಏನು ಹೇಳ್ತೇವೆ ರೆಕ್ಕೆಗಳೆಲ್ಲ, ಅದೇ ಮೊಟ್ಟೆಗೆ ಮರಿಗೆ ಹಾಸಿಗೆ ಆಗುತ್ತೆ. ನಾವು ಮರಿಗಳನ್ನೆಲ್ಲ ಸಾಕಬೇಕು, ಅದಕ್ಕೊಂದು ಮೆತ್ತನೆ ಆವರಣ ಬೇಕೇ ಬೇಕಲ್ಲ, ಆ ರೀತಿ ಅದು ಆವರಣ ಅದಕ್ಕೆ ಮೆತ್ತನೆ ಹಾಸಿಗೆ ಆಗಿ ಕೆಲಸ ಮಾಡುತ್ತೆ. ಒಂದು ಸಾಧಾರಣ 42-45 ದಿವಸಕ್ಕೆ ಮರಿ ಆಗುತ್ತೆ. ಮರಿ ಆಗಿದ್ದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳಬಹುದು. ಆ ಮರಿ ಆಗಿದ್ದಮೇಲೆ ಆ ಮೊಟ್ಟೆದು ಹೋಡ್ ಇರುತ್ತಲ್ಲ, ಅದನ್ನ ಏನು ಮಾಡುತ್ತೆ, ಹೊರಗಡೆ ಗೂಡಿಂದ ಹೊರಗಡೆ ಹಾಕುತ್ತೆ. ನಾವು ಅದನ್ನು ಕಾಯ್ತಾ ಇರ್ತೀವಿ, ಗೂಡಿಂದ ಹೊರಗೆ ಬಿದ್ದರೆ ಸಾಧಾರಣ ನಿನ್ನೆ ಅಥವಾ ಇವತ್ತು ಅದು ಮೊಟ್ಟೆ ಮರಿಯಾಗಿದೆ, ಅದು ಗೂಡು ಇಡೋದಿಲ್ಲ, ಯಾವುದು ವೇಸ್ಟ್ ಮೆಟೀರಿಯಲ್ ಒಳಗಡೆ ಇಡೋದಿಲ್ಲ. ಇಷ್ಟು ಗೂಡಿನ ಸ್ವಚ್ಛೀಕರಣ ಇದೆಯಲ್ಲ, ಇವರಿಂದ ನೋಡಿ ಕಲಿಬೇಕು. ಅಷ್ಟು ಒಳಗಡೆ ಅಷ್ಟು ಕನ್ಫೈನ್ಡ್ ಆಗಿದ್ರು ದಿವಸ ನಮ್ಮ ಮಕ್ಕಳಿಗೆ ನ್ಯಾಪ್ ಇದು ಹೆಂಗೆ ಯೂಸ್ ಮಾಡ್ತೀವಿ, ಆ ರೀತಿ ಮರದ ಹೊಟ್ಟು ಮರದ ಇದನ್ನೆಲ್ಲ ಯೂಸ್ ಮಾಡುತ್ತೆ, ತೊಗಟೆ ಇದನ್ನೆಲ್ಲ ಒಳಗಡೆ ಹಾಕಿ ಅಬ್ಸರ್ವ್ ಆಗಿ ಕೆಲಸ ಮಾಡುತ್ತೆ. ಅದನ್ನು ದಿವಸ ಒಗಿತಾ ಇರುತ್ತೆ ಹೊರಗಡೆ, ಅದು ಅಬ್ಸರ್ವ್ ಅಂತ. ಮರಿ ಏನಾದರೂ ಮಾಡಿದರೆ ಅದು ಮತ್ತೆ ಮರಿನೂ 1-2 ದಿವಸ ಅಭ್ಯಾಸ ಮಾಡಿಬಿಡುತ್ತೆ. ಮರಿ ಆಗಲಿ ಅದರ ತಾಯಿ ಆಗಲಿ ಎರಡು ಹಿಂದೆ ಮುಖ ಹಿಮ್ಮುಖ ಮಾಡ್ಕೊಳ್ಳುತ್ತೆ, ಗೂಡು ಮಾಡಿ ಆ ಹೋಲ್ ಇರುತ್ತಲ್ಲ ಅಲ್ಲಿಂದ ನಂಬರ್ 2 ಆಗಲಿ ಪ್ರತಿಯೊಂದು ವೇಸ್ಟ್ ಒಗೆಯೋದಾಗಲಿ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ತೇವೆ. ಪಿಚಕಾರಿ ಒಗ್ದಂಗೆ ಆ ಗೂಡಿಂದ ಒಗೆಯುತ್ತೆ, ಸಾಧಾರಣ 1-3 ಮೀಟರಿಂದ ಬೀಳುತ್ತೆ. ನೀವೇನಾದರೂ ಒಂದು ಸಮಯ ಅಲ್ಲಿ ನಿಂತಿದ್ರೆ ನಿಮ್ಮ ಮೇಲೂ ಬೀಳೋದೇ ಅದು. ಇದರಿಂದ ಏನು ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ಅದು ಏನು ಫೀಕಲ್ ಮೆಟೀರಿಯಲ್ ಹಾಕಿದಲ್ಲ, ಏನು ಹಣ್ಣು ತಿಂದಿದೆ, ಎಷ್ಟು ಇದಿದೆ ಅಂಥೇಳಿ. ಮೊಟ್ಟೆ ಇಟ್ಟು ಮರಿ ಆಗೋವರೆಗೂ ಲಿಪಿಡ್ ರಿಚ್ ಮತ್ತು ಶುಗರ್ ರಿಚ್ ಫ್ರೂಟ್ಗಳು ಹೆಚ್ಚು ತಿನ್ನುತ್ತೆ ಹಣ್ಣುಗಳು. ಆ ಟೈಮಲ್ಲಿ ಏನೆಲ್ಲ ಸಬ್ಬಗೆ ಹಣ್ಣು ಆಗ್ಬೋದು, ಜಾಮೂನ್, ನಮ್ಮ ನೇರಳೆ ಹಣ್ಣು ಆಗ್ಬೋದು, ಹಲವಾರು ಹಣ್ಣುಗಳು, ಹತ್ತಿ ಜಾತಿ ಇದೆ, ಹತ್ತಿ ಆಲ ಬಸರಿ ಅಂತೆಲ್ಲ ಹೇಳ್ತೀವಿ, ಇವೆಲ್ಲ ಹೈಯೆಸ್ಟ್ ತೊಗೊಂಡ್ಬಂದಿದೆ. ನೇಚರು ಸಹ ಪರಿಸರನೂ ಅದೇ ತಕ್ಕಾಗಿ ಅದೇ ತಿಂಗಳಲ್ಲಿ ಒಂದಲ್ಲ ಒಂದು ಮರ ಹಣ್ಣು ಕೊಡ್ತಾನೇ ಹೋಗುತ್ತೆ. ಆ ಟೈಮಲ್ಲಿ ಇದು ಲಿಪಿಡ್ ರಿಚ್ ಶುಗರ್ ರಿಚ್ ಅಂತ ಹೇಳಿದಲ್ಲ, ತುಂಬ ಒಳ್ಳೆ ಅಂಶಗಳಿರುತ್ತೆ, ಅದನ್ನು ತೊಗೊಂಡ್ಬಂದು ತಿನ್ನಿಸುತ್ತೆ. ಇದೆಲ್ಲ ಆದಮೇಲೆ ಜೊತೆಯಲ್ಲಿ ಬರೀ ಅದಕ್ಕೆ ಗೊತ್ತಿದೆ ಹಕ್ಕಿಗೆ ತಾನು ಏನು ತಿನ್ನಬೇಕು ಅಂತ ಯಾರೂ ಡಿಸೈಡ್ ಮಾಡೋಂಗಿಲ್ಲ. ನಮ್ಮ ಸಿರ್ಸಿ ಈ ಕಡೆ ಎಲ್ಲ ಏನು ಅಂದ್ಕೊಳ್ತಾರೆ, ಇದು ಏಕಪತ್ನಿ ವ್ರತಸ್ಥ, ಬರೀ ವೆಜ್ಜೇ ತಿನ್ನುತ್ತೆ, ಬರೀ ಹಣ್ಣುಗಳಷ್ಟೇ ತಿನ್ನುತ್ತೆ, ಅದು ತಪ್ಪು ಕಲ್ಪನೆ, ಹಾಗಿಲ್ಲ. ಅದಕ್ಕೆ ಗೊತ್ತಿದೆ ಎಷ್ಟು ಪ್ರೋಟೀನ್ ರಿಚ್ ಬೇಕು, ಎಷ್ಟು ಶುಗರ್ ರಿಚ್ ಬೇಕು ಅಂತ ಗೊತ್ತಿದೆ. ಅನಿಮಲ್ ಮ್ಯಾಟರ್ ಅಂತ ಹೇಳ್ತೇವೆ ನಮ್ಮಲ್ಲಿ, ಸಿಕಾಡ ಜನಪದ ಗೀತೆಯಲ್ಲಿ ಇದೆ, ಸಿಕಾಡ ಆಗಾದ್ರೂ ಹುಟ್ಟಬೇಕು ಕಾಡಲ್ಲಿ ನಾನು ಅಂತೇಳಿ. ಸಿಕಾಡಿಂದ ಹಿಡಿದು ಹಲ್ಲಿ ಓತಿ ಕಾತಾಯಿಂದ ಹಿಡಿದು ಮತ್ತು ಉಡ ಅಂತ ಹೇಳ್ತೀವಿ, ಉಡದ ಬರಿಯಿಂದ ಹಿಡಿದು ಹಾವುಗಳು ಇವೆಲ್ಲ ಹಿಡ್ಕೊಂಡು ತೊಗೊಂಡು ತಿನ್ನಿಸುತ್ತೆ. ಮರಿ ಆದಮೇಲೆ ಅದಕ್ಕೆ ಗೊತ್ತಿದೆ, ಅನುಭವ ಇದೆ ಏನು ತಿನ್ನಿಸ್ಬೇಕು ಅಂತ ಹೇಳಿ. ಸೊ ಪ್ರೋಟೀನ್ ರಿಚ್ ತೊಗೊಂಡ್ಬಂದು ಫೀಡ್ ಮಾಡುತ್ತೆ, ಕನಿಷ್ಠ 4-6 ಬಾರಿ ಗೂಡಿಗೆ ತರುತ್ತೆ. ಒಂದು ಸಲ ಈಸೋಫೆಗಸ್ ಅಂತ ನಾವು ಏನು ಹೇಳ್ತೀವಿ ಅದರಲ್ಲಿ ಶೇಖರಣೆ ಮಾಡ್ತೇವೆ. ಒಂದು ಮರಕ್ಕೆ ಹೋದರೆ ಸಾಧಾರಣ ಒಂದು 30-40 ಕಿಲೋಮೀಟರ್ ನಮ್ಮ ಕಾರವಾರದಿಂದ ಕೈಗ ಸಿರ್ಸಿವರೆಗೂ ಹೋಗುತ್ತೆ. ಸಾಧಾರಣ ಅಷ್ಟು ದೂರ ಹೋಗಿ ಹಣ್ಣುಗಳೆಲ್ಲ ತೊಗೊಂಡು ಎಲ್ಲೆಲ್ಲಿದೆ ಲಭ್ಯತೆ ನೋಡ್ಕೊಂಡು ತೊಗೊಂಡ್ಬಂದು ಈಸೋಫೆಗಸಲ್ಲಿ ಸ್ಟಾಕ್ ಮಾಡುತ್ತೆ. ಗೂಡು ಹತ್ರ ಬಂದು ಗೂಡು ಮೇಲೆ ನಿಲ್ಲುತ್ತೆ, ಯಾರಾದರೂ ಇದ್ದಾರೋ ನೋಡುತ್ತೆ, ಮೊದಲು ಆಚೆ ಈಚೆ ಸೀದಾ ಗೂಡಿಗೆ ಬರೋದಿಲ್ಲ, ಪಕ್ಕದ ಮರದಲ್ಲಿ ಹೋಗುತ್ತೆ, ಆ ಪಕ್ಕದಿಂದ ಈ ಕಡೆ ಬರುತ್ತೆ, ನೋಡ್ಕೊಳ್ಳುತ್ತೆ ಎಲ್ಲೂ ಸೇಫ್ಟಿ ಯಾರೂ ಇಲ್ಲ ಅಂತೇಳಿ. ಒಂದು ಮಂಗ ಆಗಲಿ, ಮಲ್ಬಾರ್ ಜಾಯಿಂಟ್ ಸ್ಕ್ವಿರಲ್ ಅಂತೇಳಿ ಕೆಸಲ್ ಅಂತ ಹೇಳ್ತೀವಿ, ಆ ಕೆಂಪು ಹಳ್ಳಿಲಿ ಬಂದರೆ ತಕ್ಷಣ ಚೇಸ್ ಮಾಡ್ಕೊಂಡು ಓಡಿಸುತ್ತೆ ಅಲ್ಲಿ. ಒಂದು ಕಾಗೆ ಸಹ ಗೂಡು ಹತ್ರ ಸುಳಿದಕ್ಕೆ ಕೊಡೋದಿಲ್ಲ. ಇದು ಏಕೆಂದರೆ ತನ್ನ ಮರಿಗೆ ಮತ್ತು ಇದಕ್ಕೆ ಸೇಫ್ಟಿ ಬೇಕಂತೇಳಿ. ಆಮೇಲೆ ಏನು ಮಾಡುತ್ತೆ, ಆ ಮೇಲೆ ಹೋಗಿ ರೀಗರ್ಗಿಟೇಷನ್ ಅಂತ ಹೇಳ್ತೇವೆ, ಅಂದರೆ ಕೋಣೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಈಸೋಫೆಗಸ್ ಅಲ್ಲಿ ಸ್ಟಾಕ್ ಆಗಿರುತ್ತಲ್ಲ ಅದನ್ನು ತೆಗಿಬೇಕು ಅಂದರೆ ಸ್ವಲ್ಪ ಫೋರ್ಸ್ ಬೇಕಲ್ಲ, ಅದಕ್ಕೆ ಹೀಗೆ ಮಾಡಿ ಅದನ್ನು ತಿನ್ನಿಸುತ್ತೆ ಒಂದೊಂದೇ ಒಂದೊಂದೇ ತನ್ನದು. ಈ ರೀತಿ ನಾವು ದಾಖಲಾತಿ ಮಾಡಿದ್ವಿ, ಒಂದು ಸಲ ಬಂದಾಗ ಎಷ್ಟು ತಿನ್ನಿಸುತ್ತೆ ಅಂತ. ಸಾಧಾರಣ 40-60 ಹಣ್ಣುಗಳು ಇನ್ಸೆಕ್ಟು ಇವೆಲ್ಲ ತೊಗೊಂಡು ಬಂದಿರುತ್ತೆ, ಎಲ್ಲ ಒಟ್ಟಿಗೆ ಒಂದೊಂದೇ ತೆಗೆದು ಕೊಡುತ್ತೆ. ಅದರಲ್ಲಿ ಇಲಿಗಳು ಸೇರಿದೆ, ಓತಿಕಾತ ಸೇರಿದೆ, ಹಾವು ದೊಡ್ಡ ದೊಡ್ಡ ಹಾವು ಹಿಡ್ಕೊಂಡು ಬರುತ್ತೆ, ಇಡೀ ಹಾವನ್ನೇ ಕೊಟ್ಟು ಬಿಡುತ್ತೆ. ಇದು ವಿಶೇಷತೆ ಮೇಡಮ್. ಅಂದ್ರೆ ಇದರ ಇಸೋಫೇಗಸ್ ಸೈಜ್ ಆದರೂ ಎಷ್ಟಿದೆ, ಆಮೇಲೆ ಇದರ ಸೈಜ್ ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ನಿಜಕ್ಕೂ ಆಗಾಧ ಅನಿಸುತ್ತೆ. ಅದರ ಜೊತೆಗೆ ತಾವು ಮಾತಾಡ್ತಾ ಇದ್ರ ಗೂಡು ಕಟ್ಟುವ ವೈಖರಿ ಹೇಳಿದ್ರಿ, ನಾವು ಮನುಷ್ಯರು ಏನೆಲ್ಲ ಆರ್ಕಿಟೆಕ್ಚರು ಅದು ಇದು ಓದ್ಕೊಂಡು ಮಾಡಿದ್ದೀವಿ, ಇದು ಒಂದು ತರ ದೇವರು ಕೊಟ್ಟ ದೇಣಿಗೆ, ಅವಕ್ಕೇನು ಶಿಕ್ಷಣ ಇಲ್ಲ ಏನಿಲ್ಲ, ಅಂದ್ರೆ ಪ್ರಕೃತಿಯಲ್ಲಿ ಸಿಗುವಂತಹ ಮೆಟೀರಿಯಲ್ ಅನ್ನೇ ಉಪಯೋಗಿಸ್ಕೊಂಡು ತನ್ನ ಸುರಕ್ಷತೆಯನ್ನು ಕಾಯ್ಕೊಂಡು ತನ್ನ ಹೆಂಡತಿ ಮಗುವಿನ ಸುರಕ್ಷತೆಗಾಗಿ ಶ್ರಮಿಸ್ತಾ ಇರುವಂತ ಈ ಹಾರ್ನ್ ಬಿಲ್ ನಿಜಕ್ಕೂ ಬಹಳ ಗ್ರೇಟ್ ಅಂತಾನೆ ಹೇಳ್ಬೇಕು ಅಂತ ಹೇಳ್ಬೇಕಾಗುತ್ತೆ. ಇಷ್ಟೇ ಅಲ್ಲ, ಅದು ವಾಸ್ತುನು ನೋಡುತ್ತೆ, ಮಳೆಗಾಲ ಶುರು ಆಗುತ್ತೆ ಈ ಫೆಬ್ರವರಿ ಶುರು ಮಾಡಿದ್ರೆ ಮೇ ಜೂನ್ ವರೆಗೂ ಆಗುತ್ತೆ ಮೇಡಮ್. ಅದು ಮೊಟ್ಟೆ ಇಟ್ಟು ಮರಿಯಾಗಿ ಮರಿ ಹೊರಗಡೆ ಬರಲಿಕ್ಕೆ ಅಷ್ಟಾಗುತ್ತೆ. ನಮ್ಮಲ್ಲಿ ಜೂನ್ಗೆ ಮಳೆ ಶುರು ಆಗಿಬಿಡುತ್ತೆ ಮೊದಲೇ ವಾರದಲ್ಲಿ, ಕೆಲವೊಮ್ಮೆ ಮಳೆ ಮೇ ತಿಂಗಳಲ್ಲೂ ಸಹ ಮಳೆ ಬರುತ್ತೆ. ಅದಕ್ಕಾಗಿ ಒಳಗಡೆ ನೀರು ಹೋಗಿ ಅದಕ್ಕೆ ಏನು ತೊಂದರೆ ಆಗಬಾರ್ದು ಅಂತ ನಾರ್ತ್ ಓರಿಯೆಂಟೇಷನ್ ಇರೋದು ಮತ್ತು ಸ್ಲ್ಯಾಂಟ್ ಆಗಿರೋದು, ಸೀದಾ ಹಿಂಗಿರೋದು ಅಂತ ಮರದಲ್ಲಿ ನೋಡೋಲ್ಲ, ಸ್ವಲ್ಪ ಓರಿಯೆಂಟೇಷನ್ ಇರೋದು ನಾರ್ತ್ ಫೇಸಿಂಗ್ ಇರೋದು. ಯಾವುದೇ ಗೂಡು ಇಷ್ಟೆಲ್ಲ ವೀಕ್ಷಣೆ ಮಾಡಿದಾಗ ನೋಡಿದಾಗ ನಾರ್ತ್ ಓರಿಯೆಂಟೇಷನ್ ಇರುತ್ತೆ ಮತ್ತು ಸ್ವಲ್ಪ ಸ್ಲ್ಯಾಂಟ್ ಆಗಿರುತ್ತೆ, ಮಳೆ ನೀರು ಬರ್ದಾಗೆ ನೋಡ್ಕೊಳ್ತೆ. ಅತ್ಯದ್ಭುತ, ಯಾವುದೇ ಇಂಜಿನಿಯರಿಂಗ್ ಕಾಲೇಜು IIT ಎಲ್ಲೂ ಯಾವ ಪದವಿ ತೊಗೊಂಡಿರೋದಿಲ್ಲ. ಬಟ್ ಗೂಡಿನ ಸಾಮಗ್ರಿ ಏನಿರಬೇಕು, ಯಾವುದು ಅಬ್ಸರ್ಬೆಂಟ್, ಆ ಮಾಯಿಶ್ಚರ್ನ ತೆಗಿಲಿಕ್ಕೆ ಏನು ಬೇಕು, ಪ್ರತಿಯೊಂದು ಅದ್ಭುತವಾಗಿ ಗೊತ್ತಿದೆ. ಈ ಪಕ್ಷಿ ಲೋಕದಲ್ಲೇ ಇದು ಮೇಡಮ್. ಅಂದರೆ ನಮ್ಮ ಶಿಲಾವಲ್ಕ ಅಂತ ಹೇಳ್ತೀವಿ, ಲೈಕನ್ಸ್ ಮಾಸ್ ಅಂತ ಹೇಳ್ತೀವಲ್ಲ, ಇವನ್ನೆಲ್ಲ ತೊಗೊಂಡ್ಬಂದು ಗೂಡಲ್ಲಿ ಇಡುತ್ತೆ. ಅಂದರೆ ಇವೆಲ್ಲ ಅಬ್ಸರ್ವರ್ಸ್, ಮಾಯಿಶ್ಚರ್ನ ಅಬ್ಸರ್ವ್ ಮಾಡುತ್ತೆ. ಮತ್ತು ಮಳೆ ಬಂದಾಗ ಗೂಡೆಲ್ಲ ಹೋಗಬಾರ್ದು ಅಂತ ನಮ್ಮಲ್ಲಿ ಯಾವುದು ಬ್ಲ್ಯಾಕ್ ನೇಪಡ್ ಮರಾಫ್ ಲೆಕ್ಕಾಚಾರ, ರಾಜಾ ಹಕ್ಕಿ ಅಂತ ಹೇಳ್ತೀವಿ, ರಾಜನ ಅದಕ್ಕೆ ಇಂಗ್ಲೀಷ್ ಸ್ಟೈಲ್, ತಲೆ ಮೇಲೆ ಒಂದು ಕಪ್ಪು ಹೌದು ಒಂದು ಟೊಪ್ಪಿಗೆ ಇರುತ್ತೆ, ಬ್ಲೂ ಕಲರ್ ಅಜೂರಾ ಬ್ಲೂ ಅಂತ ಹೇಳ್ತೀವಲ್ಲ ಆ ಕಲರ್ ರಾಯಲ್ ಹಕ್ಕಿ. ಎಲ್ಲ ಹಳ್ಳದ ಬದಿ ಲಿಯಾ ಇಂಡಿಕಾ ಅಂತ, ಕನ್ನಡದಲ್ಲಿ ಗದಾದಾರಿ ಪತ್ರ ಇದೆ, ಆ ಹೂವು ಗುಚ್ಚ ಗದೆ ಥರ ಇರುತ್ತೆ, ಅದಕ್ಕೆ ಗದಾದಾರಿ ಪತ್ರ. ಮೇಲಿನ ತುದಿ ಎಲೆಗಳ ಕೆಂದಳಿರು ಅಂತ ಹೇಳ್ತೇವೆ, ಅಂದರೆ ಹಸಿರಿರಲ್ಲ ಕೆಂಪಿರುತ್ತೆ, ಇಂಥ ಗಿಡದಲ್ಲಿ ಮಾಡುತ್ತೆ ಅದು ರಾಜ ಹಕ್ಕಿ. ಅದು ಲೈಕನ್ ಮಾಸಿಂದ ತರುತ್ತೆ, ಇವೆಲ್ಲ ಹೋಗಬಾರ್ದು ಅಂತ ಮೇ ತಿಂಗಳಲ್ಲಿ ಕೊನೆಯಲ್ಲಿ ಮಾಡುತ್ತೆ. ಅದೆಲ್ಲ ಹೋಗಬಾರ್ದು ಅಂತ ಇವೇನು ಮಾಡುತ್ತೆ, ಸ್ಪೈಡರ್ದು ವೆಬ್ ಇರುತ್ತಲ್ಲ, ಸ್ಪೈಡರ್ ಬಲೆ ತೊಗೊಂಡ್ಬಂದು ಅದಕ್ಕೆ ಸುತ್ತುತ್ತೆ. ಅಂದರೆ ಇದು ಹಾಕಿದ್ದು ಮೆಟೀರಿಯಲ್ ಎಲ್ಲ ಶಿಲಾವಲ್ಕ ಇವೆಲ್ಲ ಗಾಳಿಗೆ ಹಾರೋಗಬಾರ್ದು ಅಂತ. ಜೂನಲ್ಲಿ ಮಳೆ ಬೀಳುತ್ತೆ, ಮಳೆ ಬಿದ್ದ ಕೂಡಲೇ ಇವೆಲ್ಲ ಆ್ಯಕ್ಟಿಂಗ್ ಆ ಸಿಮೆಂಟಿಂಗ್ ಏಜೆಂಟ್ ಆಗಿ ಬೆಳೀತಾ ಹೋಗುತ್ತೆ. ಮಾಯಿಶ್ಚರ್ ಇದಕ್ಕೆ ಶಿಲಾವಲ್ಕ ಇವಕ್ಕೆಲ್ಲ ಸಿಕ್ಕಿದ್ರೆ ಏನಾಗುತ್ತೆ, ಬೆಳೀತಾ ಹೋಗುತ್ತೆ ಗ್ರೀನ್. ಇದು ಗೂಡಿಗೆ ಬಾಂಡಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಈ ರೀತಿ ರಾಜ ಹಕ್ಕಿನೂ ಅದ್ಭುತ ಕಲಾಕಾರ, ಎಲ್ಲೂ ಓದಿರೋಲ್ಲ, ಏನೂ ತಿಳಿದಿಲ್ಲ, ಇವೆಲ್ಲ ಹುಟ್ಟರಿವು ಅಂತ ಹೇಳ್ತೀವಿ ನಾವು, ಇನ್ನೇಟ್ ನಾಲೆಜ್ ಅಂತ, ಅದರಿಂದ ಬಂದಿರುತ್ತೆ ಪಕ್ಷಿಗಳಿಗೆ ಸಹಜವಾಗಿ ಅದು ಬಂದಿರುತ್ತೆ. ಸೊ ಆ ಕೌಶಲ್ಯ ಬಳಸುತ್ತೆ. ಈಗ ಪುಟ್ರಾಜವ್ರೆ, ನೀವು ಹೇಳ್ತಾ ಹೇಳ್ತಾ ನಾನು ಇದನ್ನು ಕೇಳ್ತಾ ಕೂತಾಗ ನನಗೆ ಏನು ಅನಿಸ್ತಿದೆ ಅಂದರೆ, ಪಕ್ಷಿ ವೀಕ್ಷಣೆ ನಾನು ಮಾಡದೇ ಇದ್ರೂ ಕೂಡ ನೀವು ನನ್ನ ಕಣ್ಣಿಗೆ ಕಟ್ಟುವ ಹಾಗೆ ಉತ್ತಮವಾದಂಥ ವಿವರಣೆಯನ್ನು ಕೊಡ್ತಾ ಬಂದಿರಿ. ಈಗ ಈ ಒಂದು ಪಕ್ಷಿ ವೀಕ್ಷಣೆ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಮಕ್ಕಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ದಿವಸ ಒಂದು ಕನಿಷ್ಠ ಒಂದು ಅರ್ಧ ಗಂಟೆ ಮನೆ ಮಕ್ಕಳು ಆಡ್ಲಿಕ್ಕಂತೂ ಹೋಗೇ ಹೋಗ್ತಾರೆ, ಮನೆ ಅಂಗಳದಲ್ಲಿ ಆಗ್ಬೋದು ಅಥವಾ ಶಾಲೆ ಆವರಣದಲ್ಲಿ. ಶಾಲೆಯಲ್ಲಂತೂ PT ಪಿರಿಯಡ್ ಇರುತ್ತೆ, ಕೆಲವೊಂದು ಗಾರ್ಡನಿಂಗ್ ಇರುತ್ತೆ, ಸೈನ್ಸ್ ಕ್ಲಬ್ ಇರುತ್ತೆ, ಇದೆಲ್ಲ ಆಕ್ಟಿವಿಟಿ ಮಾಡುವಾಗ ಎಲೆಗಳ ಕಡೆ ಏನಾದರೂ ಗುರುತು ಮಾಡಬೇಕು, ಎಲೆಗಳು ಏನಿದೆ, ಗೂಡು ಕಟ್ಟಿದೆಯಾ, ಏನಿದೆ ಅಂತ ಸ್ವಲ್ಪ ಹುಡುಕಾಟ ನಡೆಸಿದೆ. ಮಕ್ಕಳಂತೂ ತುಂಬ ಚಾಣಾಕ್ಷ ಬುದ್ಧಿ ಇರುತ್ತೆ, ಎಲ್ಲ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಅವ್ರು ಕಾಣುತ್ತೆ ಮಕ್ಕಳಂತ. ಅವರು ಕಾಂಪೌಂಡ್ ಶಾಲೆ ಆವರಣದಲ್ಲಿ ನೋಡ್ತಾ ಹೋದರೆ ಹಲವಾರು ಗೂಡುಗಳು ಸಿಗುತ್ತೆ. ಒಂದು ಮೀಟರ್ ಎತ್ತದಲ್ಲಿ ತುಳಸಿ ಗಿಡ ಆಗ್ಬೋದು, ಕ್ರೋಟನ್ ಗಿಡ ಅಂತ ಹೇಳ್ತೀವಿ ಇದರಲ್ಲಾಗ್ಬೋದು, ಹೂವಕ್ಕಿ ಜುಟ್ಟಕ್ಕಿ ಅಂತ ಹೇಳ್ತೇವೆ, ಬುಲ್ಬುಲ್ ಹಕ್ಕಿ ಅಂತ ಹೇಳ್ತೇವೆ, ಕೆಮ್ಮೀಸೆ ಪಿಕಳಾರ ಅಂತ ಕಾಣುತ್ತೆ, ಅದು ಹಲವಾರು ಪಿಕಳಾರಗಳಿದೆ. ಬುಲ್ಬುಲ್ ಹಕ್ಕಿ ಅವೆಲ್ಲ ಗೂಡು ಕಟ್ಟಿರುತ್ತೆ. ಮತ್ತು ಚಿಟ್ಟೆಗಳಂತೂ ಎಲ್ಲ ಶಾಲೆ ಅಂಗಳಕ್ಕೆ ಬಂದೇ ಬರುತ್ತೆ, ಎಲೆ ಅಡಿಗೆ ಮೊಟ್ಟೆ ಇಡ್ತಾ ಹೋಗುತ್ತೆ. ನಾನು ಕುಳಗಿಯಲ್ಲಿ ನಮ್ಮ DCF ಮನೋಜ್ ಸರ್ ಇದ್ದರು, ಅವರಿದ್ದಾಗ ಕರೆಸಿದ್ರು 2007-08 ಎರಡು ವರ್ಷ ಇಡೀ ಉತ್ತರ ಕನ್ನಡದ ಎಲ್ಲ ಟೀಚರ್ಸ್ ಸೈನ್ಸ್ ಟೀಚರ್ಸ್ ಕರೆಸಿಬಿಟ್ಟು ಅಲ್ಲಿ ಮಕ್ಕಳಿಗೆ ಇಷ್ಟೇ ಪಾಠ, ಚಿಟ್ಟೆಗಳು ಹೇಗೆ ಮಾಡುತ್ತೆ, ಚಿಟ್ಟೆಗಳ ಜೀವನ ಕ್ರಮ ಎಲ್ಲ ಸೈನ್ಸ್ ಟೀಚರು ನಾವು ಓದಿದ್ವಿ ಬಟ್ ಇದು ಗೊತ್ತೇ ಇರಲಿಲ್ಲ, ನಮ್ಮ ಅಂಗಳದೆಲ್ಲ ಇಡುತ್ತೆ ಅಲ್ಲೇ ಮೊಟ್ಟೆ ಇಡುತ್ತೆ ಗೊತ್ತಿಲ್ಲ. ಅವ್ರಿಗೆಲ್ಲ ಅದ್ರ ಬಗ್ಗೆ ತಿಳುವಳಿ ಕೊಟ್ಟರು, ಯಾಕೆಂದರೆ ಟೀಚರ್ಸ್ಗೆ ಅದ್ರ ಬಗ್ಗೆ ಶಿಕ್ಷಣ ಕೊಟ್ಬಿಟ್ರೆ ಅವರು ಬರುವಂಥ ಎಷ್ಟು ತಲೆಮಾರು ಎಷ್ಟು ಬ್ಯಾಚ್ ಸ್ಟೂಡೆಂಟ್ಸ್ಗೆಲ್ಲ ಅದನ್ನು ಜ್ಞಾನ ಹರಡ್ತಾ ಹೋಗ್ತಾರೆ ಅಂತ ಹೇಳಿ ಟೀಚರ್ಸ್ಗೆ ಮನೋಜ್ ಸರ್ ಅಂತ ಮಾಡಿದರು. ಅದ್ಭುತ ಕಾರ್ಯಕ್ರಮ ಅದು. 2 ವರ್ಷ ಬಸ್ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದರು. 2 ದಿವಸ ಕಾರ್ಯಕ್ರಮ, ಇಲ್ಲೇ ಕುಳಿಗೆಲ್ಲ ಉಳಿದು ಇದೆಲ್ಲ ತಿಳ್ಕೊಂಡ್ರು. ಸೊ ಪ್ರತಿಯೊಬ್ಬರು ಟೀಚರ್ಸ್ ಅವ್ರ ಅಂಗಳದಲ್ಲಿ ಆಗುವಂಥ ಆಕ್ಟಿವಿಟಿ ಬಗ್ಗೆ ತಿಳಿಸ್ತಾ ಹೋದರೆ ಮಕ್ಕಳಿಗೆ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ. ಒಂದ್ಸಲ ತೋರಿಸಿದ್ರೆ ಮತ್ತೆ ಹಿಂತಿರುಗಿ ಮಕ್ಕಳೇ ತೋರಿಸ್ತಾರೆ, ಅಷ್ಟು ಬುದ್ಧಿವಂತರು ಇರ್ತಾರೆ ಮಕ್ಕಳು. ಸಹಜವಾಗಿ ಅವ್ರ ಪರಿಸರದಲ್ಲಿ ಒಂದು 1/2 ಗಂಟೆ ಆದರೂ ಕಾಲ ಕಳಿಬೇಕು. ಮತ್ತೆ ಎಲ್ಲಾದರೂ ಪಿಕ್ನಿಕ್ ಹೋದಾಗ, ಟೂರ್ ಹೋದಾಗ ಇದ್ರ ಕಡೆ ಗಮನ ಕೊಟ್ಟರೆ ಅವ್ರು ಒಳ್ಳೆ ಪಕ್ಷಿ ವೀಕ್ಷಕ ಆಗ್ತಾರೆ. ಮತ್ತೆ ನ್ಯಾಚುರಲ್ ಸೈನ್ಸ್ಗೆ ಇದಕ್ಕೆ ಅವ್ರದೇ ಒಂದು ಕೊಡುಗೆ ಕೊಡ್ತಾರೆ. ಅವ್ರೇನು ಸೈನ್ಸೇ ಓದಬೇಕು ಅಂತ ಇಲ್ಲ. ಈಗ ಇಷ್ಟೆಲ್ಲ ಪಕ್ಷಿ ಲೋಕಕ್ಕೆ ಕೊಡುಗೆ ಕೊಟ್ಟವರೆಲ್ಲ ಸೈನ್ಸ್ ಓದಿರೋರಲ್ಲ, ಬೇರೆ ಡಾಕ್ಟರ್ ಆಗ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ಇದ್ದವರೇ ಸಾಕಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ, ಅವರೇ ಬುಕ್ ಬರೆದಿದ್ದಾರೆ. ಸೊ ಎಲ್ಲರೂ ಆಸ್ ಎ ಸಿಟಿಸನ್ ಸೈನ್ಸಲ್ಲಿ ಪ್ರತಿಯೊಬ್ಬರದ್ದು ಒಂದು ಕಾಣಿಕೆ ಕೊಡೋ ಅಂತ ಕೆಲಸ ಆಗುತ್ತೆ. ಅಂದ್ರೆ ತಾವು ತಮ್ಮ ಬಿಡುವಿನ ವೇಳೆಯಲ್ಲಿ ಹೀಗೆ ಹೋಗಿ ಮಕ್ಕಳಿಗಾಗಬಹುದು ಅಥವಾ ಶಿಕ್ಷಕರಿಗಾಗಬಹುದು ತರಬೇತಿ ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಂಡಿರ್ತೀರಿ? ಖಂಡಿತ ಮೇಡಮ್. ಈವನ್ ಧಾರವಾಡದಲ್ಲಿ ಸಿಟಿಸನ್ ಸೈನ್ಸ್ ಅಂತ ಹೇಳಿ ಧಾರವಾಡ ಹುಬ್ಳಿಯಲ್ಲೆಲ್ಲ ಹೋಗಿ ಅಲ್ಲೊಂದು ಕೆರೆ ಇದೆ, ಉಣಕಲ್ ಕೆರೆ ಆಯಿತು, ಮತ್ತೊಂದು ಕೆರೆ ಇದೆ ಕಲ್ಗೆರೆ ಹತ್ರ, ಇಲ್ಲೆಲ್ಲ ಸೀನಿಯರ್ ಸಿಟಿಸನ್ಸ್ ಎಲ್ಲ ಅಲ್ಲಿ ಹುಬ್ಳಿಯಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಮಕ್ಳು ಯಾರೂ ಇಲ್ಲ, ಎಲ್ಲ ಫಾರಿನ್ನು ಅಲ್ಲಿ ಇಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ವಿ. ಏಜ್ಡ್ ಇವರೆಲ್ಲ 60 ದಾಟಿರೋರು ಎಲ್ಲ ಟೈಮ್ ಪಾಸ್ ಮಾಡೋದು. ಡಾಕ್ಟರ್ ನಿತಾಲಿ ಅಂತ ಇದ್ದರು ನಮ್ಮಲ್ಲಿ, KPC ಯಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡಿದ್ರು. ಅವರು ರಿಟೈರ್ಡ್ ಆಗಿ ಅಲ್ಲಿ ಹೋಗಿದ ಕೂಡಲೇ ಒಂದು ಕರೆದ್ರು, ಇಂಥ ಕೆಲಸ ಮಾಡಬೇಕಿದೆ. ಎಲ್ಲ ಸಿಟಿ ಸಾಕಷ್ಟು ಜನ ಪೇರೆಂಟ್ಸ್ ಇದ್ದಾರೆ, ಮಕ್ಕಳಿಲ್ಲ, ಅವ್ರಿಗೊಂಥ ಸ್ಟ್ರೆಸ್ಫುಲ್ ಲೈಫ್. ಮೊಮೆಂಟ್ ನೇಚರಲ್ಲಿ ಕಾಲಿಟ್ಟಾಗ ಒಂದು ಅನಾವರಣ, ಅವ್ರಿಗೆ ಗೊತ್ತಿರೋಲ್ಲ ಮೊದಲು ಹೇಗೆ ಗುರುತು ಮಾಡಬೇಕು ಏನು ಅಂತ, ಒಂದು ಸ್ವಲ್ಪ ನೀವು ತೋರಿಸಿ ಅದ್ರ ಬಗ್ಗೆ ಒಂದು ಟಿಪ್ಸ್ ಕೊಟ್ಟರೆ, ಐಡಿಯಾ ಕೊಟ್ಟರೆ ಅವ್ರು ಬೆಳೆಸ್ಕೊ. ಅವ್ರಿಗೆ ಅರೇ ನಮ್ಮ ಸುತ್ತಲೂ ನಮ್ಮ ಕಾಂಪೌಂಡ್ ಹಿಂದೆ ಇಷ್ಟೆಲ್ಲ ಇದೆಯಲ್ಲ ಅಂತ ಹೇಳಿ ಅದ್ಭುತಗಳು ಒಂದೊಂದೇ ಅನಾವರಣ ಆಗ್ತಾ ಹೋಗುತ್ತೆ. ಸ್ವಲ್ಪ ಪೇಷನ್ಸ್ ಬೇಕು, ವ್ಯವಧಾನ ಇರಬೇಕು, ಒಂದು 1/2 ಗಂಟೆ ಟೈಮ್ ಹಾಕಬೇಕು. ಅದರಿಂದ ಸೀನಿಯರ್ ಸಿಟಿಸನ್ ಇಂದ ಹಿಡಿದು ಎಲ್ಲ ಶಾಲೆ ಕಾಲೇಜುಗಳಿಂದ ಹಿಡಿದು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಆಯಿತು, KCD ಅಂತ ಏನು ಹೇಳ್ತೀವಿ ಇಲ್ಲಿ, ಮಂಗಳೂರು ಯೂನಿವರ್ಸಿಟಿ ಆಯಿತು, ಮೈಸೂರು ಕಡೆ ಎಲ್ಲ ಕಡೆ ಹೋಗಿ ಇದ್ರ ಬಗ್ಗೆ ಕರೆದಾಗ ಸೆಮಿನಾರ್ ಆಯಿತು, ವರ್ಕ್ಶಾಪ್ ಆಯಿತು. ಇದು ಬಿಟ್ಟು ಹವ್ಯಾಸ ಆಗಿ ನಾನೇ ವಾಲಂಟಿಯರ್ ಆಗಿ ನಮ್ಮ ಸುತ್ತಮುತ್ತಲ ಗ್ರಾಮಗಳಿಗೂ ಹೋಗಿ ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀನಿ. ಮತ್ತು ಮಕ್ಕಳಿಗೆ ಫಸ್ಟ್ ಅಟ್ರಾಕ್ಟ್ ಮಾಡಲಿಕ್ಕೆ ಅಂತ 4-6 ಫೋಟೋ, ದೊಡ್ಡ ಫೋಟೋಗಳು ಮಾಡಿ ಅದ್ರ ಚಂದ, ಪ್ರತಿಯೊಂದು ಡೀಟೇಲ್, ಕಣ್ಣಿನ ಹುಬ್ಬಿಂದ ಹುಬ್ಬಿನ ರೆಕ್ಕೆ ಹಿಡಿದು ಮೂಗಿನ ಹೊಳ್ಳೆಯಿಂದ ಹಿಡಿದು ಎಲ್ಲ ಕಾಣುವಂಥ ಫೋಟೋ ಮಾಡಿರ್ತೀರಿ. ಸೊ ಇದರಿಂದ ಅಟ್ರಾಕ್ಟ್ ಆಗಿ ನೋಡಿದ ಕೂಡಲೇ ಅವ್ರು ಏನು ಮಾಡ್ತಾರೆ, 4-6 ಅವರೇ ಕರ್ಕೊಂಡು ಹೋಗ್ತಾರೆ, ನಾನು ಇದು ತೋರಿಸಿನಿ ಅದು ತೋರಿಸಿನಿ ಅಂತೇಳಿ ಅವ್ರ ಕಾಂಪೌಂಡಲ್ಲಿ ಶಾಲಾ ಇದರಲ್ಲಿ ತೋರಿಸ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಅವರು ಜಸ್ಟ್ ಒಂದು ಇಂಟ್ರೆಸ್ಟ್ನ ಸ್ಪಾರ್ಕ್ ಮಾಡಿದರೆ, ಕಿಂಟಲ್ ಮಾಡಿದರೆ ಸಾಕು, ಆಟೋಮೆಟಿಕ್ಲಿ ಅವ್ರು ಜಾಗೃತ ಆಗಿ ಎಲ್ಲರಿಗೂ ತಲುಪುವಂಥ ಕಾರ್ಯಕ್ರಮ ಆಗುತ್ತೆ. ಈಗ ಈ ಹಾರ್ನ್ಬಿಲ್ಗಳ ಸಂತತಿ ಕಡಿಮೆ ಆಗ್ತಾ ಇದೆ, ಇದನ್ನು ಉಳಿಸಬೇಕು ಅನ್ನುವಂಥ ಕೂಗು ನಮಗೆ ಈ ಹಬ್ಬದಲ್ಲಿ ಕೇಳಿ ಬಂತು. ಇದು ಸತ್ಯನಾ ಅಥವಾ ಹೇಗೆ? ಹೌದು, ಹಿಂದೊಮ್ಮೆ ಏನಾಗ್ತಿತ್ತು, ಹಂಟಿಂಗ್ ಇದೇನ ನಮ್ಮ ಬೇಟೆಯಿಂದ ತಿಳುವಳಿಕೆ ಇರಲಿಲ್ಲ, ಒಂದು ರೀತಿಯಲ್ಲಿ ಆಗ್ತಿತ್ತು. ಯಾವುದೇ ಒಂದು ಬೇಟೆ ಆದ್ರೂ ಅವ್ರಿಗಷ್ಟೇ ಆಗಿದ್ರೆ ಅದು, ಈ ಟ್ರೈಬಲ್ಸ್ ಏನಿದಾರಲ್ಲ ನಾವು ಅನ್ಕೊಳ್ತೀವಿ ಅವ್ರು ಅರಣ್ಯ ರಕ್ಷಕರೇನೆ, ವಾಸ್ತವವಾಗಿ ಅವ್ರಿಗೆ ಅತಿ ಆಸೆ ಇಲ್ಲ, ಈ ಕ್ಯಾಪಿಟಲಿಸಮ್ ಈ ಮಾರುಕಟ್ಟೆ ಈ ದಂಧೆ ಗೊತ್ತಿಲ್ಲ ಅವ್ರಿಗೆ, ಏನು ಬೇಕೋ ಅವ್ರಿಗಷ್ಟೇ ಇದು ಮಾಡಿಕೊಂಡು ಇರ್ತಿದ್ರು ಅಷ್ಟೇ ಹೊರತು ಅವರಿಂದ ಯಾವುದೇ ಥ್ರೆಟ್ ಇರಲಿಲ್ಲ. ಯಾವ ಹೊರಗಡೆಯಿಂದ ಈ ಬಾಂಬೆ ಈ ಕಡೆಯಿಂದೆಲ್ಲ ಬರ್ತಾರಲ್ಲ, ಇಲ್ಲಿಂದ ಮೂಲ ಅಲ್ಲೂ ಹೋಗಿರ್ತಾರೆ, ಇವರು ಅದರದ್ದು ಡಿಮ್ಯಾಂಡ್ ಮಾಡ್ತಾರೆ. ಈ ಹಂಟಿಂಗ್ ಪ್ರೆಷರ್ ಆಗಿತ್ತು. ಈಗ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಮೊದಲು ಅಲ್ಲಿ ಇರಲೇ ಇರಲಿಲ್ಲ, ಅಂದರೆ ಸ್ಟಾಫೇ ಇರಲಿಲ್ಲ, ತುಂಬ ಕಡಿಮೆ ಇದ್ದರು, ಅವಾಗೆಲ್ಲ ನಡೆದು ಹೋಗ್ತಿತ್ತು. ಈಗೆಲ್ಲ ಯಂಗ್ ಸ್ಟಾಫ್ ಎಲ್ಲ ರೆಕ್ರೂಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಜಾಗೃತವಾಗಿದ್ದಾರೆ, ಅವ್ರದ್ದು ವಿಜಿಲೆನ್ಸಿಂದ ಹಿಡಿದು ಆ್ಯಕ್ಟಿವಿಟಿ ಇದೆ, ಈಗ ಕಡಿಮೆ ಆಗ್ತಿದೆ, ಹಾರ್ಮಿಲ್ ಸಂತತಿನೂ ಹೆಚ್ಚಾಗ್ತಿದೆ. ಬಟ್ ಏನು ಒಂದು ದುಃಖಕರ ಸಂಗತಿ ಅಂದರೆ ಅದಕ್ಕೆ ಅವಶ್ಯಕವಾದಂಥ ಹಣ್ಣುಗಳು ಮರಗಳು ತುಂಬ ಕಡಿಮೆ ಇದೆ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಅತಿ ಶೀಘ್ರವಾಗಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ಈಗಲೇ ನಡ್ತಾ ಹೋದರೆ 4-6 ಇನ್ನೂ ಹಾರ್ನ್ಬಿಲ್ ಸಂತತಿ ಹೆಚ್ಚಾಗುತ್ತೆ. ಅವಕ್ಕೆ ಬೇಕಾದ ಗಿಡಗಳಂತೂ ಮಾಹಿತಿ ಇದ್ದೇ ಇದೆ ಅರಣ್ಯ ಇಲಾಖೆಯವ್ರಿಗಂತೂ, ಹತ್ತಿ ಆಲ ಬಸರಿ ಸಾಕಷ್ಟು ಮರಗಳ ಬಗ್ಗೆ. ಆ ಸಂತತಿ ಹೆಚ್ಚಾದರೆ ನಮ್ಮಲ್ಲಿ ಸಂರಕ್ಷಣೆ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆ ಅನ್ನೋದು ಹಾರ್ನ್ಬಿಲ್ ಹಬ್ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಕಾಳಿ ನದಿ ಏನಿದೆಯಲ್ಲ, KTR ಅಂತೇಳಿ, ಕಾಳಿ ಟೈಗರ್ ರಿಸರ್ವ್ ಅಂತ ಮಾಡಿದರೆ, ಇದು ಅತ್ಯದ್ಭುತ ಆಗರ ಪರಿಸರದಲ್ಲಿ. ಹೇಳ್ತಲ್ಲ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ತೇನ ಬುಂಜೀತಾ ಮಾಗೃದಃ ಕಚ್ಚಿದ್ದನಂ ಅಂತೇಳಿ. ಅಂದರೆ ಈಶ್ವರನ ಈ ಸೃಷ್ಟಿಯಲ್ಲಿ ಎಲ್ಲೂ ಈಶ್ವರ ಸೃಷ್ಟಿ ಮಾಡಿದ್ದಾನೆ. ಅತಿ ಆಸೆಪಟ್ಟು ನೀನು ತಿನ್ನಬೇಡ, ಮಾ ಕಶ್ಚಿತ್ ಅಂದರೆ ಬೇರೆಯವ್ರಿಗೆ ಸೇರಬೇಕಾದಂಥ ಧನ, ಈ ಪ್ರಕೃತಿ ಸಂಪತ್ತನ್ನೆಲ್ಲ ಧನ ಸಂಪತ್ತು ಅಂತ ಹೇಳ್ತಾರೆ. ಈ ಸಂಪತ್ತಿನಲ್ಲಿ ನೀನು ಅತಿ ಆಸೆ ತೊಗೊಂಡು ಬರಬೇಡ. ಆ ಮಣ್ಣು ಕಲ್ಲು ಮರಳಿಂದ ಹಿಡಿದು ಬೇರೆ ಜೀವಿಗಳು ಆಶ್ರಯ ಪಡೆದಿರುತ್ತೆ, ಅವಕ್ಕೆ ತಿಂದ ಆಗಿದ್ದು ಉಳಿದಿದ್ದು ನೀನು ತಗೋ ಅಂತ ಹೇಳಿ ಈಶವಾಸ ಉಪನಿಷತ್ತು ಹೇಳ್ತಾರೆ. ಮತ್ತು ನಮ್ಮ ವೇದ ಇದರಲ್ಲಿ ಏನು ಹೇಳುತ್ತೆ, ತ್ರಾಯಂತಂ ವಿಶ್ವಭೂತಾನಿ ಲೆಟ್ ಆಲ್ ದ ಸ್ಪೀಷೀಸ್ ಪ್ರೊಟೆಕ್ಟ್ ಮಾಡೋಣ ಅಂಥೇಳಿ. ಎಲ್ಲ ವಿಶ್ವಭೂತಾನೆ, ವಿಶ್ವದಲ್ಲಿರುವಂಥ ಎಷ್ಟು ಭೂತಗಳಂದರೆ ಸಣ್ಣ ಜೀವಿಗಳಿಂದ ಆಯಿತು. ನಾವೇನು ಮಾಡ್ತೀವಿ ಈಗೆಲ್ಲ, ಲೆಷರ್ ಚಾರಿಸ್ಮೆಟಿಕ್ ಸ್ಪೀಷೀಸ್ ಅಂತ ಹೇಳಿದ್ರೆ ಚಿಟ್ಟೆಗಳಾಯಿತು, ಕ್ರಿಮಿ ಕೀಟಗಳು, ಇದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ಹೆಚ್ಚು, ಎಲ್ಲ ಹುಲಿ ಆನೆ ಹಿಂದೆ ಹೋಗ್ತೇವೆ. ಹಂಗಲ್ಲ, ವಾಸ್ತವ ಕಲ್ಪನೆ ಮೂಲಭೂತವಾಗಿ ಏನಿತ್ತಲ್ಲ, ಸಣ್ಣ ಕ್ರಿಮಿ ಕ್ರಿಯೇಚರ್ಗೂ ಸಹ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ನಮ್ಮ ವೈಜ್ಞಾನಿಕ ಇದರಲ್ಲೂ ಚಿಂತನೆ ನಡೆದಿತ್ತು, ಹಿಂದಿನ ಇದರಲ್ಲೂ ಈಗಲೂ ನಡೀತಿದೆ. ಬಟ್ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕಿದೆ. ಬಹಳ ಸುಂದರವಾಗಿ ಮಾತಾಡ್ತೀರಿ ಸರ್ ನೀವು, ಕೇಳಿ ಬಹಳಷ್ಟು ಖುಷಿ ಆಯಿತು. ಬಹುಶಃ ನನ್ನ ಈ ಖುಷಿ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಮತ್ತೆ ಇನ್ನಷ್ಟು ತಮ್ಮ ಗರಡಿಯಲ್ಲಿ ಕಾರ್ಯಾಗಾರಗಳು ಮೂಡಿ ಬರಲಿ, ಜನಕ್ಕೆ ಇನ್ನಷ್ಟು ಮಾಹಿತಿ ಮಾರ್ಗದರ್ಶನ ಸಿಗಲಿ, ಹೆಚ್ಚು ಜನ ಪಕ್ಷಿ ವೀಕ್ಷಣೆಯ ಆನಂದವನ್ನು ಅನುಭವಿಸ್ಲಿ ಮಾಡಲಿ ಅಂತ ಹೇಳೋಕ್ಕಿಂತ ಇದರ ಆನಂದವನ್ನು ಅನುಭವಿಸಬೇಕು. ಇದು ನಾನು ಆ ಕ್ಷೇತ್ರಕ್ಕೆ ಬಂದಾಗ ಮಾತ್ರ ಗೊತ್ತಾಗ್ತದೆ. ಇಂಥ ಒಂದು ಸೌಭಾಗ್ಯ ಹೆಚ್ಚು ಜನಕ್ಕೆ ಸಿಗಲಿ ಅಂತ ಹಾರೈಸ್ತಾ ಸಂದರ್ಶನ ಮುಗಿಸೋಣ. ನಮಸ್ಕಾರ. ಖಂಡಿತ ನಮಸ್ಕಾರ ಮೇಡಮ್. ಈ ಎಲ್ಲರಿಗೂ ಈ ಭಾಗ್ಯ ಸಿಗಬೇಕು. ಎಷ್ಟೋ ಜನ ಸ್ಟ್ರೆಸ್ಸಿಂದ ಬಳಲ್ತಾ ಇರ್ತಾರೆ, ಹೆಡೇಕು, ಶುಗರು, ಬಿ ಪಿ ಎಲ್ಲರೂ ಕಾಮನ್ ಆಗ್ಬಿದೆ. ಮೊಮೆಂಟ್ ನೇಚರ್ ಒಟ್ಟಿಗೆ ನಮ್ಮ ಡಾಕ್ಟರ್ ನಿತಾಲ್ ಹೇಳ್ತಿದ್ರು, ಬಂದಾಗ ಎಷ್ಟು ಜನಕ್ಕೆ ಸ್ಟ್ರೆಸ್ಫುಲ್ ಎಲ್ಲ ಕಡಿಮೆ ಆಗಿ ಶುಗರು ಇದೆಲ್ಲ ಕಡಿಮೆ ಆಗ್ತಿದ್ರು, ಈ ಡೈಲಿ ಇವರು ಈ ರೀತಿ ಮಾಡಿದ್ರೆ ಅರ್ಧ ಗಂಟೆ ಕೊಟ್ಟರೆ ಇವ್ರ ಜೀವನದಲ್ಲಿ ಸ್ಟ್ರೆಸ್ಸಿಂದನೇ ಹಲವಾರು ಕಾಯಿಲೆಗಳು ಉಲ್ಬಣ ಆಗುತ್ತೆ. ಸೊ ಎಲ್ಲರೂ ಸ್ಟ್ರೆಸ್ ಮುಕ್ತರಾಗಲಿರಲಿ. ಯಾವುದು ಜೀವನದಲ್ಲಿ ಎಲ್ಲ ಏರುಪೇರುಗಳು ಇದ್ದೇ ಇರ್ತವೆ, ಇದರಲ್ಲಿ ಒಳ್ಳೆ ಜೀವನ ನಡೆಸಿ ಸುಖಮಯವಾಗಿ ಹೆಲ್ದಿ ಕ್ವಾಲಿಟಿ ಲೈಫ್ ಜೀವನ ನಡೆಸಲಿ ಅಂತ ಹೇಳಿ ಹಾರೈಸ್ತಾ, ಎಲ್ಲರೂ ಪರಿಸರದಲ್ಲಿ ನಾಲ್ಕಾರು ಹೆಜ್ಜೆ ಒಂದು ಅರ್ಧ ತಾಸು ಗಮನ ಕೊಟ್ಟು ದಿವಸ ಹೊರಗಡೆ ಬನ್ನಿ, ಪರಿಸರದಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಮಸ್ಕಾರ. ನೀವು ಧನ್ಯವಾದಗಳು, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಶ್ರೋತೃಗಳೇ, ವಿಜ್ಞಾನಿ ಹಾಗೂ ಹವ್ಯಾಸಿ ಪಕ್ಷಿ ವೀಕ್ಷಕರಾದ ಶ್ರೀ ಪುಟ್ಟರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब ये डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮಾತು ಮನರೇಗಾ, ನಿರಂತರ ಉದ್ಯೋಗ, ಮಹಿಳಾ ಸ್ವಾವಲಂಬನೆಗೆ ನರ್ಸರಿ ಅಭಿವೃದ್ಧಿ, ಎಸ್ಆರ್ಎಲ್ಎಂ ರಚಿತ ಟಿಸಿಎಲ್ಎಫ್ ಸಂಘಗಳಿಗೆ ನರ್ಸರಿ ಬೆಳೆಸಲು ಅವಕಾಶ. ನರ್ಸರಿಯಲ್ಲಿ ಬೆಳೆಸಲಾದ ಸಸಿಗಳನ್ನು ಉದ್ಯೋಗ ಖಾತರಿ ಕಾಮಗಾರಿಗಳಿಗಾಗಿ ಬಳಸಬಹುದು. ವೈಯಕ್ತಿಕ ಫಲಾನುಭವಿಗಳು ಸಸಿಗಳನ್ನು ಮಾರಿ ಹೆಚ್ಚಿನ ಲಾಭ ಗಳಿಸಬಹುದು. ಭೂಮಿಯ ಫಲವತ್ತತೆಗಾಗಿ ಕೃಷಿ ತ್ಯಾಜ್ಯದಿಂದ ಎರೆಗೊಬ್ಬರ ತಯಾರಿಕೆ. ಎರೆಗೊಬ್ಬರ ತೊಟ್ಟಿ ನಿರ್ಮಾಣಕ್ಕೆ 20,000 ರೂಪಾಯಿ ನೆರವು. ಎರೆಗೊಬ್ಬರವನ್ನು ಕೃಷಿಗೆ ಬಳಸುವುದರಿಂದ ಶೇಕಡ 15% ಹೆಚ್ಚುವರಿ ಇಳುವರಿ ತೆಗೆಯಬಹುದು. ರಾಸಾಯನಿಕ ಗೊಬ್ಬರದ ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಯಾ ಸಹಾಯವಾಣಿಗೆ ಕರೆ ಮಾಡಿ. ಕರೆ ಮಾಡಬೇಕಾದ ಸಹಾಯವಾಣಿ ಸಂಖ್ಯೆ 8762891000.

ಆಕಾಶವಾಣಿ ತೇಜ್ ಗೆ ಶರಣಂದೆ ಕೈಯ ಮುಗದೋ ಮೆಟ್ಟೆ ನಿಂತ ಭೂಮಿ ಶರೋ ನಂದೋ ಆಕಾಶವಾಣಿ ತೇಜ್ ಕೈಯ ಮುಗದೋ ಮೆಟ್ಟೆ ನಿಂತ ಭೂಮಿ ಶರೋ ನಂಬೋ ಭೂಮಿ ಶರಣದೆ ಕೈಯ ಮುಗದೋ ಕೂತ ಗುರುಗಳಿಗೆ ಶರಣಂದೋ ಬೆಟ್ಟ ನಿಂತ ತಲೆ ಚರಣಯ ಮುಗದೋ ಕೂತ ಗೇ ಶರಣಂದೋ ಕೂತ ಗುರುಗಳಿಗೆ ಶರಣದೆ ಕೈಯ ಮುಗದೋ ಕಟ್ಟಿದ ಕವಲಿ ಚರಣಯ ಮುಗದೋ ಕಟ್ಟಿದ ಕವಲಿಗೆ ಶರಣಂದೋ ಕವಲಿ ಶರಣದ ಕೈಯ ಮುಗದೋ ಬಾಗಿಲಲೆ ಕುಳಿತ ತೊಳೋಶಿಯೋ ಕಟ್ಟಿದ ಕವಲಿಗೆ ಚರಣಯ ಮುಗದೋ ಬಾಗಿಲಲೆ ಕುಳಿತ ಚೀಗೋಲೆ ಕುಳಿತ ತೊಳಸಿ ತೋಳೋ ಶಮ್ಮೋ ತಳಗಯ್ಯ ನನಿ ಮತ್ತೆ ತೊಲೋ ಗ್ಯಾಳೋ ನಾರಾಯಣ ಚಂದ್ರ ಉಳಿದ ನಾಗಲಕ್ಯೋ ನಾರಾಯಣ ಸ್ವಾಮಿ ತಳಗ ಕೊಡುವ ನಾಗಲಕ್ಯೋ ಕೈ